ನರೇಂದ್ರ ಮೋದಿ ಅಭಿಮತ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ರಾಷ್ಟ್ರಕ್ಕೆ ಸಮರ್ಪಣೆ. ಮಂಡ್ಯದ ಮೈಶುಗರ್ ಕಾರ್ಖಾನೆಯಲ್ಲಿ ಈ ವರ್ಷವೇ ಎಥೆನಾಲ್ ಘಟಕ ಆರಂಭ, ಮುಖ್ಯಮಂತ್ರಿ. ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗೆ ಕೇಂದ್ರ ರಾಜ್ಯ ಸರ್ಕಾರಗಳ ಆದ್ಯತೆ, ಸಚಿವ ಅನುರಾಗ್ ಸಿಂಗ್ ಠಾಕೂರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:55. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು 108, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆಯ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೂವಿನ ಬೇಸಾಯದೊಂದಿಗೆ ಕಟ್ಟಿಕೊಂಡ ಬದುಕು, ಈ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಚಿಂದೇಗೌಡನ ಕೊಪ್ಪಲಿನ ಕೃಷಿಕ ಪಿ ರಾಮೇಗೌಡ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಇವರನ್ನು ಸಂದರ್ಶಿಸುತ್ತಾರೆ SC ಹೇಮಕುಮಾರ್. ಎಲ್ಲ ರೈತ ಬಾಂಧವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದು ನಾವಿದ್ದೀವಿ ಶ್ರೀರಂಗಪಟ್ಟಣ ತಾಲೂಕು ಚಿಂದೇಗೌಡ ಕೊಪ್ಪಲಿನ ಟಿ ರಾಮೇಗೌಡ ಅವರ ಜಮೀನಿನಲ್ಲಿ. ಮತ್ತು ಟಿ ರಾಮೇಗೌಡ ಅವರನ್ನು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಇದ್ದೀವಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ರಾಮೇಗೌಡ್ರೆ. ನಮಸ್ಕಾರ ರಾಮೇಗೌಡ್ರೆ. ನಿಮಗೆ ಇವಾಗ 25 ವರ್ಷ. ಒಂದು ವಿಶೇಷವಾಗಿ ಏನಪ್ಪ ಅಂದರೆ, ಕೇವಲ ಕಾಕಡ ಹೂವಿನ ಕೃಷಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅದು ಹೇಗೆ ಅಂತ ನಾವು ಅವರನ್ನೇ ಕೇಳೋಣ. ರಾಮೇಗೌಡ್ರೆ, ಎಷ್ಟು ವರ್ಷಗಳಿಂದ ನೀವು ಈ ಕಾಕಡ ಹೂವಿನ ಕೃಷಿಯನ್ನು ಮಾಡ್ತಾ ಇದ್ದೀರಿ ಮತ್ತು ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ನೀವು ಇದನ್ನು ಬೆಳೀತಾ ಇದ್ದೀರಿ? ಸುಮಾರು 40 ವರ್ಷಗಳಿಂದ ಮಾಡ್ತಾ ಇದ್ದೀನಿ. 17 ಕುಂಟೆ ಗದ್ದೆಯಿಂದ ಗದ್ದೆ ಒಳಗೆ ಮಾಡ್ತಾ ಇದ್ದೀನಿ. ಅದನ್ನ ಸುಮಾರು 350-400 ಸಸಿಗಳಿವೆ. ಗದ್ದೆ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೆ ಕಾಲುವೆ ಹರಿತಾ ಇದೆ, ನಮ್ಮ ಪಕ್ಕದಲ್ಲೇ ಹರಿತಾ ಇದೆ. ಯಾವ ಕಾಲುವೆ ರಾಮೇಗೌಡ್ರೆ ಇದು? ಇದು CDS ನ ಉಪಕಾಲುವೆ. ದೇವರ ಏನಾರ ಇದಲ್ಲ ಅದು ಉಪಕಾಲುವೆ. ಅಂದ್ರೆ ಇದು ಮಹಾರಾಜರ ಕಾಲದಲ್ಲಿ ಆಗಿದ್ದು ಸುಮಾರು 800 ವರ್ಷಗಳಿಂದ ಬರ್ತಾ ಇದೆ. ಇದು ದೊಡ್ಡ ಕಾಲುವೆ ಅಂತ? ದೊಡ್ಡ ಕಾಲುವೆ, ಅದರ ಉಪಕಾಲುವೆ. ಉಪಕಾಲುವೆ ರಾಮೇಗೌಡ್ರೆ, ಇಂತ ಕಾಲುವೆ ಬೈನಲ್ಲಿ ನಿಮಗೆ ಯಥೇಚ್ಛವಾಗಿ ನೀರು ಸಿಗುತ್ತೆ ಅಂತದ್ರಲ್ಲಿ ಎಲ್ಲ ಭತ್ತ ಕಬ್ಬು ಅಂತ ಬೆಳೀತಾ ಇದ್ರು, ನೀವ್ ಯಾಕೆ ಕಾಕಡ ಹೂವನ್ನ ಆಯ್ಕೆ ಮಾಡ್ಕೊಂಡ್ರಿ? ಇದು ಉಪಕಾಲದೆ ಆದ್ರೆ ಇದು ಕೆಳ ಜಮೀನುಗಳಿಗೆ ಅನುಕೂಲ ಆಯ್ತದೆ. ನಮ್ದು ಮೇಲ್ಗಳನ್ನಾಲೆ ನೀರು 15 ದಿನಕ್ಕೆ 20 ದಿನಕ್ಕೆ ಬರುತ್ತೆ. ನಮ್ಗೆ ಬೆಳೆಗೆ ನೀರು ಸಾಲಕ್ಕಿಲ್ಲ, ಅದಕ್ಕೆ ಉಪ ಬೆಳೆಯಾಗಿ ನಾವು ಕಾಕಡ ಬೆಳೀತಾ ಇದೀವಿ. ಈಗ ಆಯ್ತು, 17 ಕುಂಟೆಗೇನೋ ಇದು ಹಾಕೊಂಡಿದ್ದೀನಿ ಅಂದ್ರೆ ಒಟ್ಟಾರೆ ಎಷ್ಟು ಜಮೀನಿದೆ ನಿಮಗೆ ವಿಸ್ತೀರ್ಣ? ಒಟ್ಟು 37 ಕುಂಟೆ ಜಮೀನಿದೆ. 37 ಕುಂಟೆನಲ್ಲಿ ನೀವು 17 ಕುಂಟೆಗೆ ಕಾಕಡ ಬೆಳೀತಾ ಇದ್ದೀರಿ. 20 ಕುಂಟೆ ಭತ್ತ ಬೆಳೀತದೆ. ಭತ್ತ ಅಂದ್ರೆ ನಿಮ್ಗೆ ಊಟಕ್ಕಾಗಷ್ಟು ಊಟಕ್ಕಾಗಷ್ಟು ಬೆಳ್ಕೋತಿ. ಕಾಕಡಾ ಹೂವಿನ ಕೃಷಿಯನ್ನ ಮಾಡ್ತಾ ಇದೀರಲ್ಲ, 40 ವರ್ಷದಿಂದ ಮಾಡ್ತಾ ಇದ್ದೀನಿ, ಮತ್ತೆ ನಿಮ್ಗೆ 37 ಕುಂಟೆ ಅಂದ್ರೆ ಸಂಪೂರ್ಣವಾಗಿ 1 ಎಕರೆ ಜಮೀನು ಕೂಡ ಇಲ್ಲ. ಹೌದು, ಇಡೀ 40 ವರ್ಷದಿಂದ ಜೀವನ ನಿರ್ವಹಣೆಗೆ ಈ ಕಾಕಡಾ ಹೂವಿನ ಕೃಷಿ ಮತ್ತೆ ಈ ಭತ್ತದ ಕೃಷಿ ನಿಮ್ಮ ನಿರ್ವಹಣೆಗೆ ಸಾಕಾಗಿತ್ತಾ ಸ್ವಾಮಿ? ವ್ಯವಸಾಯ ಭೂಮಿ ತಾಯಿ ನೆಂಚಿಗೆ ಮಾಡಿದ್ರೆ ಸಾಕಾಗುತ್ತೆ ಸ್ವಾಮಿ, ನಮ್ಗೇನು ಎಲ್ಲ ಬೇಕು ಅಂತೀವಿ ಆಗದ, ಇಟ್ಟು ಬಟ್ಟೆಗೆ ನೇರ ಆಗುತ್ತೆ, ತೃಪ್ತಿಯಾದ ಜೀವನ ನಡೀತಾ ಇದೆ. ಹೇಳಿ ರಾಮೇಗೌಡ್ರೆ, ನಿಮ್ಮ ಕಾಕಡಾ ಹೂವಿನ ಕೃಷಿಯನ್ನ 40 ವರ್ಷದಿಂದ ಹಾಕಿದ್ದೀನಿ, ಯಾಕೆ ಈ ಕೃಷಿಯನ್ನ ನೀವು ಮಾಡಬೇಕು ಅಂತ ನಿಮಗೆ 40 ವರ್ಷಗಳ ಹಿಂದೆ ಇದಕ್ಕೆ ಮಾಹಿತಿ ಸಿಕ್ತು? ಸ್ವಾಮಿ ಮಾಹಿತಿ ಎಲ್ಲಿ ಸಿಕ್ತು ಅಂದ್ರೆ ಇಲ್ಲಿ ಶಾಂತಿ ಕೊಬ್ಬಳ ಅಂತಿದೆ ಪಕ್ಕ, ಅಲ್ಲಿ ದೊಡ್ಡಮ್ಮಣ್ಣ ಅಂತ ಅವ್ರು ಬಿದ್ರು, ನಮ್ಮ ಅಪ್ಪನ ಸ್ನೇಹಿತರವರು, ಈ ರೋಡ್ ಅಲ್ಲಿ ಓಡಾಡ್ತಿದ್ರು ಕಾಫಿ ಟೀ ಕುಡಿಕ ಮಂಡೆ ಕೊಪ್ಪಳಿಗೂ ಅಲ್ಲಿಗೂ ಸೈಕಲ್. ಅವರು ನಮಗೆ ನಾವೆಲ್ಲ ಸೋಂಬೇರಿಗಳು, ಅಲ್ಲಿ ಇಲ್ಲಿ ನಿಂತ್ಕೊ ಕಾಲ ಕಳಿತಿದ್ದು, ಅವರು ನಮಗೆ ಬೋದು, ಅವರೇ ಒಂದಷ್ಟು ಗಿಡ ತಂದ್ಕೊಟ್ಟು ಅವರೇ ನಿಂತು ನೆಟ್ಕೊಟ್ರು ನಮ್ಗೆ ಇಲ್ಲಿ ಒಂದು ಮೆಣಸಿ ಮಡಿ ಥರ ಮಾಡಿ, ಅದು ಮನೆ ದೇವ್ರಿಗೆ ಪೋಟ್ಗೋ ಗಿಟ್ಟಕ್ಕೆ ಹೋಗಿ ನಮ್ಮ ಆರ್ಥಿಕ ಜೀವನಕ್ಕೆ ದಾರಿಯಾಗಿ ಹೋಯ್ತು ಅದು. ಹಾಗೆ ಅಲ್ಲಿ ನಿಂತ್ಕೊಂಡು ಕಾಲ ಕಳಿತಿದೆ ಅಂತ ಹೇಳ್ತಾ ಇದ್ರಿ, ಯಾಕೆ ಏನು ವಿದ್ಯಾಭ್ಯಾಸ ಏನು ಮಾಡಿ? SLC ಗಂಟೆ ಓದಿದ್ದೆ, ಆಮೇಲೆ ನಾವು ಸೋಮವಾರಿಗಳು ಸ್ವಾಮಿ ಏನ್ ಮಾಡ್ತಿರ್ಲಿಲ್ಲ, ಸವಾಸವ ಆಳು ಸವಾಸ ಮಾಡೋರು ನಾವು ತಿನ್ಕೊಂಡು ಅಷ್ಟೇ ಮಾಡ್ತೀವಿ ಸರ್. ಕಾಲ ಕಳಿತಿದ್ರು, ಯಾಕೆ ಸೋಮೇರಿ ಆಗಿದವ್ರು ದುಡಿಬೇಕು ಅಂತ ಯಾಕೆ ಅನಿಸ್ತು? ನಾವು ಮದುವೆ ಮುಂಜಿ ಮಕ್ಕಳು ಮರಿ ಯಾರು ಏನ್ ಮಾಡಮ್ಮ, ಅವ್ರೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕು, ಸಾಕ್ಬೇಕು ಅವ್ರೆಲ್ಲರೂ. ಈ 40 ವರ್ಷದಲ್ಲಿ ಮದುವೆ ಆಯ್ತು, 40 ಅವ್ರ ಮದುವೆ ಆದ ಮಾರನೆಗೆ ಕಾಕಡ ನೆಡ್ತ ಪೂರ್ತಿ. ನಾವು ಮದುವೆ ಆದ ಮಾರನೆಗೆ ಮದುವೆ ಆಗಿಲ್ಲ ಅಂದ್ರೆ ಕಾಕಡ ನೆಡ್ತಿರ್ಲಿಲ್ಲ ಸ್ವಾಮಿ, ಅಲ್ಲಿ ಇಲ್ಲಿ ಪೋಲಿಯಾಗಿ ನಿಂತ್ಕೊಬಿಡುವೇನೋ. ಅಂದ್ರೆ ಜವಾಬ್ದಾರಿ ಬರಬೇಕು ಅಂದ್ರೆ ಮದುವೆ ಮಾಡುವಂತಿದ್ರಲ್ಲ, ಹಿಂದೆ ಅದು ಈಗ ಹೆಂಗಿದ್ದೋ ಎಂದು ಗೊತ್ತಿಲ್ಲ, ಹಿಂದೆ ಜವಾಬ್ದಾರಿ ಬರಬೇಕು ಅಂದ್ರೆ ಮದುವೆ ಮಾಡ್ಬೇಕಾಗಿತ್ತು. ಈಗ ಜವಾಬ್ದಾರಿ ಇದೆಯಾ ಹುಡುಗನ್ಗೆ ಅಂತ ನೋಡ ಹೆಣ್ ಕೊಡೋದು? ಹೌದು, ಇದು ಜವಾಬ್ದಾರಿ ಇದ್ರು ಕೊಡುದಿಲ್ಲ ಸ್ವಾಮಿ ಎಣ್ಣೆ ಈಗ. ಇರ್ಲಿ, ಈಗ ಮತ್ತೆ ನಿಮ್ ಶ್ರೀಮತಿ ಅವರೆಲ್ಲ ಅವ್ರನ್ನ ಕರ್ಕೊ ಬರ್ಬೇಕಾಗಿತ್ತು ಇವತ್ತು, ಎಲ್ಲ ಬಂದು ಹೂ ಕುಯ್ತಿ ಅದ್ರಲ್ಲಿ ಕಾಕಡೆ ಹೂ ಕುಯ್ತಿ ಅವ್ರೆ. ನೀವು ಬಿಟ್ಟು ಬಂದ್ರೆ ಈಗ ಬಿಟ್ಟು ನಾವು ಹೆಚ್ಚು ಕಮ್ಮಿ 12 ಗಂಟೆ ಕುಯ್ತೀವಿ ಹೂವು, 12 ಗಂಟೆ ಆದ್ಮೇಲೆ ಮೈಸೂರು ಕೊಂಡೋಗ್ಬೇಕು ಮಾರ್ಕೆಟ್. ಮಾರ್ಕೆಟ್ಗೆ ಹೌದಾ? ಅರೆ ಡೈಲಿ ನೀವೇ ಮಾರ್ಕೆಟ್ ತಗೊಂಡೋಗ್ಬಿಡ್ತೀವಿ, ನಾವೇ ತಗೊಂಡೋಯ್ತೀವಿ, ಇಲ್ಲಿ ವರ್ತಕರು ಬರ್ತಾರೆ ಇಲ್ಲಿಗೆ, ಇಲ್ಲೇ ತಗ ಕೊಟ್ಬಿಡ್ತೀವಿ. ನೀವು ವಿದ್ಯಾಭ್ಯಾಸ ಅವತ್ತು SSLC ತನಕ ಮಾಡಿದೀನಿ ಅಂತ ಹೇಳಿದ್ರೆ SSLC ಪಾಸ್ ಆಗಿತ್ತು ಸ್ವಾಮಿ? ಫೇಲು ಅಲ್ಲ, ಫೇಲ್ ಆದ್ರು ಅವತ್ತು ಯಾವ್ದೋ ಒಂದು ನೌಕರಿ ಸಿಗುದು ಸ್ವಾಮಿ, ಆಗ ಎಲ್ಲಾ ಫ್ಯಾಕ್ಟ್ರಿಗಳಲ್ಲೂ ಕೆಲಸ ಸಿಗುದು. ಸೋಂಬೇರಿಗಳು ದುಡಿಯಕ್ ಮನ್ಸಿಲ್ಲ, ಅಲ್ಲಿ ಇಲ್ಲಿ ಕುಂತಿರ್ದು ಅಲ್ಲಿ ಇಲ್ಲಿ ನಿಂತಿರ್ದು ಹಿಂಗ್ ಮಾಡ್ತಾ ಇದ್ದು. ನಿಮ್ ತಂದೆಗೆ ಎಷ್ಟು ಜನ ಮಕ್ಕಳು? ನಾವು 5 ಜನ ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು. 5 ಜನ ಗಂಡ್ಮಕ್ಳಲ್ಲಿ ಎಲ್ಲಾರ್ಗೂ ಹಿಸಿಯಾಗಿ ನಿಮ್ಗೆ ಎಲ್ಕ ಹಂಚ್ಬಿಡವ್ರೆ, ಎಲ್ಕು ಹಂಚಿ 30 ಕುಂಟೆ ನಿಮ್ ಪಾಲ್ಗಳು. ನಮ್ಮ ಪಾಲ್ಗಳು ಅದೇ ಸಾಕು ಅಂತ ನಿಮ್ಗೆ ಅವತ್ತಿನ ಕಾಲದಲ್ಲಿ ಅನಿಸ್ತಾ, ಅಥವಾ ಬೇರೆ ಜಮೀನು ವಿಸ್ತರಣೆ ಮಾಡ್ಬೇಕಾಗಿತ್ತು ನಾನು ಅಂತ ಏನಾರು ಅನ್ಕೊಂಡಿದ್ರ? ಸ್ವಾಮಿ ಮಾಡ್ಬೇಕು ಅನ್ನೋ ಆಸೆ ಇತ್ತು, ಭೂಮಿ ಬೇರೆ ಗಗನಕ್ಕೆ ಇರ್ತದ, ಅವತ್ ಕಡಿಮೆ ಇತ್ತು, ಅವತ್ ಕಮ್ಮಿ ಇತ್ತು, ಆದ್ರೂ 1/2 ಎಕರೆ ತಗೊಂಡಿದ್ದ. ಈ ಕಾಕಡ ವ್ಯವಸಾಯ ಇದ್ಲೆ 1/2 ಎಕರೆ ಜಮೀನು ಮಾಡ್ದು, ಮಗಳ ಮದುವೆ ಮಾಡ್ದು, ಮಗನ ಮದುವೆ ಮಾಡ್ದು, ಈಗ ನಾವೆಲ್ಲ ನೆಮ್ಮದಿ ಆಗಿವಿ. ಒಬ್ಬರ ಹತ್ರ ಹೋಗಿ 500 ಸಾವಿರ ಕೇಳುವಂಗಿಲ್ಲ, ಡೈಲಿ ಸಂಪಾದನೆ 1,000 ರೂಪಾಯಿನಾರು ಸಂಪಾದನೆ ಮಾಡ್ತೀವಿ ನಾವು ಡೈಲಿ, ಕನಿಷ್ಠ 1,000 ರೂಪಾಯಿನ ಗಂಡ ಹೆಂಡತಿ ಸಂಪಾದನೆ ಮಾಡ್ತೀವಿ ನಾವು ಗಂಡ ಹೆಂಡತಿರು. ಇವತ್ತು ನೀವೇ ನಿಂತ್ಕೊಂಡು ನೀವೇ ದುಡಿತಾ ಇದ್ದೀರಿ? ನಾವೇ ನಿಂತ್ಕೊಂಡು ನಾವೇ ದುಡಿತೀವಿ ಈಗ, ಇದುವರೆಗೂ ಆಳು ಕಾಳು ನಂಬ್ಕೊಳಲ್ಲ? ಇಲ್ಲ, ಇದೆಲ್ಲ ಹೂವು ಯಥೇಚ್ಛವಾಗಿ ಸಿಕ್ತಾಗ ಆಳು ಕರ್ಕೋತೀವಿ. ಆಳು ಕರ್ಕೊಂಡ್ರೆ ಅವ್ರಿಗೆ ಆಳುಗಳು 120 ರೂಪಾಯಿ ಲೇಬರ್ಗೆ, ಅವರು 10:30 ಗಂಟೆ ಬೂಕ್ ಹೋಯ್ತಾರೆ ಬೆಳಿಗ್ಗೆ 7 ಗಂಟೆಗೆ ಬಂದು, ಆಗ ಆಳು ಕರ್ಕೊಳ್ತೀವಿ. 40 ವರ್ಷದಿಂದ ನಿಮ್ಗೆ ನಿಮ್ಮ ಪರಿಚಯಸ್ಥರು ಹಿರಿಯರು ನೀವು ಹುಡುಗರು ನಿಂತು ಕುಂತು ನಿಂತು ಹಾಳಾಗ್ತಾರೆ ಅಂತ ಅಂದ್ಬಿಟ್ಟು ಶಾಂತಿ ಕಪ್ಪಲು ಇತ್ತು. ಇಲ್ಲ, ಅದೇ ಶಾಂತಿ ಕಪ್ಪಲು ದೊಡ್ಡಮ್ಮಣ್ಣ ಅಂದ್ಬಿಟ್ಟು ಅವರು ನಮ್ಮ ತಂದೆ ಸ್ನೇಹಿತರು, ಅವರು ಇಲ್ಲಿ ಹೋಗ ಬರ ನಮ್ ನೋಡೋರು ಈ ಜಮ್ ಇಲ್ಲಿಂದ ಅಲ್ಲಿ ಗಂಟು ನಮ್ ಜಮ್ ಅಲ್ಲ. ಅವ್ರಿಗೆ ಯಾಕೆ ನಿಮ್ಗೆ ಹೂವಿನ ಗಿಡನೇ ಹಾಕಿಸ್ಬೇಕು ಅಂತ ಅನ್ಸಿದೆ? ಅವ್ರು ಹಾಕಿದ್ರು ಅಲ್ಲಿ ಫಸ್ಟ್, ಅವ್ರು ಅದ್ರಲ್ಲಿ ಕಟ್ಕೊಂಡಿದ್ರು, ಬದುಕಟ್ಕೊಂಡಿದ್ರು, ಏನೋ ಮಕ್ಳು ಬದುಕಲಿ ಇದನ್ನಾರು ನೋಡ್ಕೊಂಡು ಅಂತ. ನಾವು ಬದುಕಟ್ಕೊಂಡು ಅದ್ರಲ್ಲಿ ಮೆಣಸಿನ ಮಡಿಗೆ ಹಾಕೊಂಡು ಮೆಣಸಿ ಪಣಸಿ ನೆಟ್ಟಿದೀವಲ್ಲ ಆಗೋದು, ಅದಕ್ಕೆ ಹಾಕೊಂಡು ಮಕ್ಳುಗಳಿಗೆ ರಾತ್ರಿ ಹೊತ್ತಿ ಕಟ್ಕೊಡು, ಬೆಳಿಗ್ಗೆ ಹೊತ್ತಿ ಮಂಡ್ಯ ಅಲ್ಲಿ ಇಲ್ಲಿ ಮಾರ್ಕೊಂಡು ನೋಡ್ರು ನಮ್ಮ ಮಕ್ಳುಗಳು. ಹೌದಾ? ಇವಾಗೇನೋ ನಿಮಗೆ ಮೈಸೂರಿಗೆ ಹೋಗ್ತೀರಿ ಮಾರುಕಟ್ಟೆ ಇದೆ, ಮತ್ತೆ ವರ್ತಕರು ಇಲ್ಲಿಗೆ ಇದೇ ಗ್ರಾಮಕ್ಕೆ ಬರ್ತಾರೆ ತಗೊಂಡು ಹೋಗ್ತಾರೆ, ನಿಮಗೆ ಎಷ್ಟು ಬೆಲೆ ಇದೆ ಏನು ಅಂತ ಇವತ್ತು ಗೊತ್ತಾಗುತ್ತೆ. 40 ವರ್ಷದ ಹಿಂದೆ ನೀವು ಈ ಕಾಕಡಾ ಕೃಷಿಯನ್ನು ನಂಬಿಕೊಂಡು ಇದನ್ನು ಸಂಪೂರ್ಣವಾಗಿ ಬೆಳೆಯೋಕೆ ಶುರು ಮಾಡಿದ್ರಲ್ಲ, ಆವಾಗ ನಿಮಗೆ ಮಾರುಕಟ್ಟೆಗೆ ಅದನ್ನು ಮಾರಾಟ ಮಾಡ್ಬೇಕಂದ್ರೆ ಏನು ಮಾಡ್ತಿದ್ರಿ? ಏನೂ ಇಲ್ಲ ಸ್ವಾಮಿ, ಇಲ್ಲಿ ನಾಯಕರು ಅವ್ರನ್ನ ಮರ್ಕೆರಲ್ಲಿ ಅವರು 30 ರೂಪಾಯಿ ನಂಗೆ ಕೆಜಿ ತಗೋರು, 30 ರೂಪಾಯಿ ಕೆಜಿ ಹೂ ತಗೊಂಡ್ರೆ 3 ಕೆಜಿ 4 ಕೆಜಿ ಸಿಕ್ತಿದಾಗ ಭಾರಿ ಸಂತೋಷದಿಂದ ತಗೋರು ಹೂವು, ಯಾಕೆಂದ್ರೆ ಬೆಲೆ ಇರ್ತಿತ್ತು ಆಗ. ಆ 3 ಕೆಜಿ 4 ಕೆಜಿಗೆ 200-300 ಬೆಲೆ ಇರ್ತಿತ್ತು. ಇಪ್ಪತ್ತು ಕೆ ಜಿ 15 ಕೆಜಿ ಸಿಕ್ಕದಾದಾಗ ಏನ್ ಮಾಡೋರು ಅಂದ್ರೆ, ನನ್ನ ಹೆಂಡತಿಗೂ ಹುಷಾರಿಲ್ಲ, ನನ್ನ ಮಗನಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಹೂ ಬೇಡ ಅಂದ್ಬಿಡೋರು. ಮತ್ತೆ ಅಂತ ಸಂದರ್ಭದಲ್ಲಿ ಹೇಳ್ದಷ್ಟಕ್ಕೆ ಒಪ್ಪಿಟ್ಟು ಬರ್ಬೇಕಾಗಿತ್ತು ಆಗ ನಾವು. ಆಮೇಲೆ ನೀವೇ ಸ್ವತಃ ಏನಾದ್ರು ಮಾರುಕಟ್ಟೆ ವ್ಯವಸ್ಥೆ? ನಾವು ಕಟ್ಟಕ್ಕೆ ಹೂ ಕಟ್ತಿದ್ವಿ, ಮನೆಯಲ್ಲೇ ಕಟ್ತ ನಮ್ಮ ಮನೆ ನಮ್ಮ ಹೆಂಗಸರು ಹೂ ಕಟ್ತಿದ್ರು, ದಿನ 100 200 ರೂಪಾಯಿ ಹೂ ಕಟ್ಟು ಮಾರುವ ನಾವು. ಮಕ್ಕಳಿಗೆ ಮಾರ್ಕೋ ಬರುವ ಸ್ಕೂಲ್ಗೆ ಹೋಗೋದ್ಗೆ. ಹೌದಾ? ಮಾರಾಟ ಆಗ್ತಿತ್ತು ಮಾರಾಟ ನಮ್ಮೂರಲ್ಲಿ ಎಲ್ಲ ಸುಮಾರು ಜನ 90% ಎಲ್ಲ ಮಾಡ್ತಿದ್ರು ಸ್ವಾಮಿ. ಮಕ್ಕಳುಗಳು ಮಂಡ್ಯ ಮೈಸೂರು ಈ ಕಡೆ ಎಲ್ಲ ಹೋಗಿ ಮಾರ್ಕೋ ಬರ್ಬೇಕು. ಕಟ್ಟು ಹೂವ ಕಟ್ಟು ಅಂದ್ರೆ ಬೇಡಿಕೆ ನಮ್ಮ ಹೂವಿಗೆ, ಅಂದ್ರೆ ಕಟ್ಟಿರೋ ಹೂವನ್ನ ತಗೊಂಡೋಗಿ ಮಂಡ್ಯ ಮಂಡ್ಯ ಕಂಟ್ಲು ಹೋಗಿ ಮಾರ್ಕೋ ಬರ್ಬೋದು ಬಸ್ ಅಲ್ಲಿ ಸೈಕಲ್ ಅಲ್ಲಿ ಹಿಂಗ್ ಹೋಗಿ. ಓಹೋ, ಅಂದ್ರೆ ಹಳ್ಳಿ ಮೇಲೆ ಮಾಡ್ತಿದ್ರು? ಹಳ್ಳಿ ಮೇಲೆ ಮಾಡ್ತಿದ್ರು, ಸಿಟಿಗಳಿಗೂ ಮಾಡ್ತಿದ್ರು. ಕಷ್ಟ ಇತ್ತು ಜೀವನ, ಕಷ್ಟ ಸ್ವಾಮಿ, ಮಾರ್ಕೆಟಿಂಗ್ ಇಲ್ಲ ಸರಿಯಾಗಿ. ಈಗ ಹೇಗ ಅನಿಸ್ತಿದೆ ಮಾರ್ಕೆಟ್? ಈಗ ಸುಮ್ಮನೆ ಒಂದು ದಪ್ಪ ಇಲ್ಲಿ ಹೂ ಕುಯ್ತಾ ಇದ್ದು ಹಿಂಗೆ ಕುಯ್ತಾ ಇದ್ದು. ಮೈಸೂರಲ್ಲಿ ಮಾರ್ಕೆಟಲ್ಲಿ ಡಬಲ್ ಎಂತ ಅವ್ರ ಅಬ್ದುಲ್ ಅಲೀಮ್ ಅಂತ ಅವರು ಹೂನು ವ್ಯಾಪಾರಿಗಳು. ಅವ್ರೇನು ಮಾಡಿದ್ರು, ಬಂದು ಇಲ್ಲಿ ಬಂದ್ರು ಕೊಯ್ತಾ ಇದ್ರು, ಹೂ ಕುಯ್ತಾ ಇದ್ದು ನೋಡ್ಬಿಟ್ಟು ನಿಲ್ಲಿಸ್ಬಿಟ್ಟು ನಮ್ಮ ಮಾರ್ಕೆಟ್ಗೆ ತಗೊ ಬನ್ನಿ, ಒಳ್ಳೆ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಅವ್ರಿಗೆ 35 ವರ್ಷದಿಂದ ನಮ್ಮ ಹೂವು ಹಾಕಿ ಅವ್ರು ಹೂ ಆಗ್ತಾವೆ ನಿರಂತರವಾಗಿ ನಿರಂತರವಾಗಿ. ಈಗಲೂ ಒಂದು ಮಗನೇ ಬಂದು ತಗೋಯ್ತಾನೆ ನಮ್ಗೆ ಹೂವಿಲ್ಲಿ. ಇವತ್ತು 440 ರೂಪಾಯಿ ರೇಟ್ ಅದ. ಅಂದ್ರೆ ನಿಮ್ಗೆ ಮಾರುಕಟ್ಟೆ ದರ ಸಿಗ್ತಾ ಇದೆ? ಸಿಗ್ತದೆ, ಮೋಸ ಇಲ್ಲ, ಮೋಸ ಅಂತೂ ಮಾಡಲ್ಲ ಮಾರ್ಕೆಟ್ ಅಲ್ಲಿ. ಅಂದ್ರೆ ಹೂ ಕಮ್ಮಿ ಆದಷ್ಟು ಬೆಲೆ ಜಾಸ್ತಿ. ಅಂದ್ರೆ ನೀವಾಗ ಮಾರುಕಟ್ಟೆಗೆ ಹೋಗೋದು, ಇಲ್ಲಿ ಕೆಲಸ ಕೇಳು ಇವೆಲ್ಲ ಆಗ್ತದೆ ಸ್ವಾಮಿ? ಹೋಗ್ಬೋದು, ಮೈಸೂರಿಗೂ ನಮ್ಗೆ 30 ನಿಮಿಷ ಜರ್ನಿ. ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋದು, ಆರಾಮ ಕೊಟ್ಬಿಟ್ಟು ಆರಾಮ ಬಂದ್ಬಿಡ್ಬೋದು. ದುಡ್ಡುಗಾ ಗಿಟ್ಗ ಮೋಸ ಇಲ್ಲ ಮಾರ್ಕೆಟ್ ಅಲ್ಲಿ. ದಳ್ಳಾಳಿಗಳು ಯಾರಿಗೂ ಮೋಸ ಮಾಡಿಕ್ಕಿಲ್ಲ, ನಿರಂತರವಾಗಿ ನಾವು ಹೋಯ್ತೀವಿ ಅಲ್ವಾ, ಅವರು ನಮ್ಮನ್ನ ಬಿಟ್ಕೊಡಲ್ಲ. ನಮ್ಗೆ ಮೋಸ ಮಾಡಿದ್ರೆ ಇನ್ನೊಂದು ಗಂಟೈತಾರೆ ಇವರು. ಅವರವರಲ್ಲೇ ಕಾಂಪಿಟೇಷನ್ ಇರುತ್ತೆ. ಮಾರುಕಟ್ಟೆ ವ್ಯವಸ್ಥೆ ಏನು ಮೋಸ ಇಲ್ಲ, ಚೆನ್ನಾಗಿದ್ರಲ್ಲಿ ನಮಗೆ ಬೆಲೆ ಸಿಗ್ತಾ ಇದೆ, ಜೀವನ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ರಾಮೇಗೌಡರ ಹೇಳಿ, ಕಾಕಡ ಕೃಷಿಯನ್ನು ಮಾಡಬೇಕು ಅಂದರೆ ಒಬ್ಬ ಕೃಷಿಕ ಯಾವ ರೀತಿ ಭೂಮಿಯನ್ನು ಸಿದ್ಧತೆ ಮಾಡಿಕೊಡ್ಬೇಕು? ನೀವು 17 ಕುಂಟೆಗೆ ಹಾಕಿದ್ರೆ ಹೇಳಿ, 10 ಕುಂಟೆ ಮಟ್ಟಿಗೆ ಎಷ್ಟು ಗಿಡಗಳನ್ನ ನೆಡಬಹುದು, ಈ ಒಂದು ಲೆಕ್ಕಾಚಾರ ಹೇಳಿ ಸ್ವಾಮಿ. 10 ಕುಂಟೆಗೆ ಹೆಚ್ಚು ಕಮ್ಮಿ 300 320 ಗಿಡ ನೆಡಬಹುದು. ಈಗ ನಿಮ್ಗೆ 17 ಕುಂಟೆ ಎಷ್ಟು ಇದೆ? 17 ಕುಂಟಲ್ಲಿ 380 ಗಿಡ ಇದೆ. ಆಮೇಲೆ ಒಂದು ಮಾರ್ಗ ಅಂತರದಲ್ಲಿ ನೆಡಬೇಕು, ಭೂಮಿ ಅದ ಮಾಡ್ಕೋಬೇಕು, ಮಾರು ಅಂತರದಲ್ಲಿ ನೆಡಬೇಕು. 5 ಅಡಿ ಬೇಕೇ ಬೇಕು, 5 ಅಡಿ ಬೇಕೇ ಬೇಕು. ಆಮೇಲೆ ಈಗೇನು ಕಸಿ ಸಸಿಗಳು ಸಿಗ್ತವೆ, ಈಗ ಒಂದು 3 ವರ್ಷದಿಂದ ಆಗ ಹಂಗಿರ್ಲಿಲ್ಲ. ಈ ನಮ್ ತೋಟದಲ್ಲೇ ಸಸಿ ಬರ್ತವೆ. ಈಗ ನಮ್ ಪಕ್ಕದಲ್ಲೇ ಬಾಳೆಲಿ ದಸಿ ಹೆಂಗ್ ಕಡಿತದೆ ಹಂಗ ಈ ಪೈರು ಕಡಿತದೆ, ಅದನ್ನೇ ಕಿತ್ತು ಅದನ್ನೇ ನೆಡಬಹುದು ನಿರಂತರವಾಗಿ. ಅದನ್ನ ಇಟ್ಟು ವ್ಯವಸಾಯ ಮಾಡ್ಕೊಂಡು ಗೊಬ್ಬರ ತಿಂಡಿ ಹಾಕೊಂಡು ಬಂದ್ರೆ, ನೆನ್ನೂರು ಈಗ ಕೊಟ್ಟಿಗೆ ಗೊಬ್ಬರ ಹಾಕ ಬಂದ್ರೆ 6 ತಿಂಗಳಿಗೆ ಕರೆಕ್ಟ್ ಆಗಿ ಹೋಗುತ್ತದೆ. ಗಿಡ ನೆಟ್ಟದ 6 ತಿಂಗಳು ಬರ್ತೇವೆ ಕರೆಕ್ಟ್. ಔಷಧಿ ಎಲ್ಲ ಮಾಡ್ಕೊಂಡು ಬರ್ಬೇಕು. ಈಗ ಏನೇನೆಲ್ಲ ಅದಕ್ಕೆ ಪೋಷಕಾಂಶಗಳು, ಗೊಬ್ಬರ ಗೋಡು, ಯಾವ ಸಮಯ ಕೊಡ್ತೀರಿ, ಎಷ್ಟೆಷ್ಟನ್ನು ಕೊಡ್ತೀರಿ ಅಂತ ಹೇಳಿ ಸ್ವಾಮಿ. ಈಗ 17 ಕುಂಟೆಗೆ ಈಗ ನಿನ್ನೆ ನಾನು 1 ಮೂಟೆ ಉಪ್ಪು ಹಾಕಿದ್ದೀನಿ, ಉಪ್ಪು ಒಂದು 20 ಕೆಜಿ ಇದಾಕಿ 15 350 ಕೊಳಿಗೆ ನಿನ್ನೆ. ಈ ಸಸಿಗಳಿಗೆ ಏನ್ ಮಾಡ್ಬೇಕಂದ್ರೆ ಒಂದು 10 ಕುಂಟೆಗೆ 10 ಕೆಜಿ ಹಾಕ್ಬೇಕು ಗುಡಿಗೆ ಸುತ್ತ ಸುತ್ತ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅದು ಅಗ್ತ ಮಾಡ್ಬೇಕು, ಅದು ಕಳೆ ಬರ್ದಂಗೆ ನೋಡ್ಕೋಬೇಕು. ಆಮೇಲೆ 2 ದಿನಕ್ಕೊಂದಪ್ಪ ನೀರು ತೊಂದರೆ ಇಲ್ಲ, 10 ದಿನಕ್ಕೊಂದಪ್ಪ ನೀರು ಹಾಯಿಸಿದ್ರು ತೊಂದರೆ ಇಲ್ಲ. 10 ದಿನಕ್ಕೆ ನೀರು ಹಾಯಿಸಿದ್ರೆ ಏನಾದ್ರು ಬೇಸಿಗೆನಲ್ಲಿ ಏನಾಗಲ್ಲ ಅದು ಡ್ರೈ ಎಷ್ಟು ಇತ್ತು ಅಷ್ಟು ಚೆನ್ನಾಗಿ ಬರ್ತದೆ. ನೀರು ಹೇಗೆ ಹಾಯಿಸ್ತಾ ಇದ್ದೀರಿ ನೀವು? ನಾವು ಕೈಲು ಹೋಯಲ್ಲ, ಕಟ್ಬಿಡ್ತೀನಿ ನೀರು ಬೋರ್ವೆಲ್. ಅಂದ್ರೆ ಇಡೀ ಜಮೀನಿಗೆ ಜಮೀನಿಗೆ ಕಟ್ಬಿಡ್ತೀವಿ. ಇದಕ್ಕೆ ಈಗೆಲ್ಲ ಹನಿ ನೀರಾವರಿ ಪದ್ಧತಿ ಬಂದಿದೆಯಲ್ಲ, ಅದು ಮಾಡಕ್ಕಾಗಲ್ಲ ಸ್ವಾಮಿ. ಈಗ ಅದು ಆಗ ನಾವು ಮಾಡಿದಾಗ ಹನಿ ನೀರಾವರಿ ಮಾಡಿದಾಗ ಅದು ನೇರ ನೆಡ್ಬೇಕಾಯ್ತು ನಾವು. ಗಿಡನ ನೇರ ನೆಟ್ಟಿದ್ರೆ ನೀವ್ ಹೇಳ್ದಂಗೆ ಆಗೋದು. ನಾವು ಸುಮ್ಮನೆ ಆಗ ಅಡ್ಡ ದಿಡ್ಡಿ ನಮ್ ಸೆಲೆ ಗೊತ್ತಿರಲಿಲ್ಲ, ಆಗ ನಮ್ಗು ಅಡ್ಡ ದಿಡ್ಡಿ ಹಾಕ್ಬಿಟ್ಟು ಗದ್ದೆ ತುಂಬಾ ಗಿಡ ಅವ ಈಗ. ಅದ್ರ ಪೈಪ್ ಎಲ್ಲಿ ತಗೊಂಡೋಗ್ಬೇಕಂತ ಏನು ಗೊತ್ತಾಯ್ತಲ್ಲ. ಈಗೇನ್ ಮಾಡ್ಬೇಕಂದ್ರೆ ಇನ್ನೊಂದು 4 ವರ್ಷ ಬಿಟ್ಕೊಂಡು ಗಿಡ ಕಿತ್ತಾಕ್ಬಿಟ್ಟು ಈಗ ನಾವು ಹನಿ ನೀರಾವರಿ ಮಾಡ್ಬೇಕು. ಡ್ರಿಪ್ಸ್ ಹೊಸ ಗಿಡಗಳನ್ನ ಹೊಸ ಗಿಡ ನೆಟ್ಟು ಈಗ ಫಾರ್ಮಲ್ಲಿ ಸಿಕ್ಕುತ್ತೆ ಸೊಸೆ ನರ್ಸರಿಲಿ, ಒಂದು ಸೊಸೆ 13 ರೂಪಾಯಿಯಿಂದ 19 ರೂಪಾಯಿ ನಮ್ಮ ತಾವು ಉಚಿತ. ಉಚಿತ ಅಂದ್ರೆ ನಿಮ್ಗೆ ಒಳ್ಳೆ ಹೂ ಬರ್ತಾ ಇದೆ, ಇದ್ರ ಚೆನ್ನಾಗಿ ಬರ್ತಿಲ್ಲ. ನೀವು ಈ ಗಿಡ ಬರ್ತದಲ್ಲ ಅದನ್ನ ಏನಾರು ಬೇರೆಯವ್ರು ಕೇಳಿ ನೀವು ಮಾರಾಟ ಮಾಡೋದ? ಮಾರಾಟ ಮಾಡಲ್ಲ, ಉಚಿತವಾಗಿ ಕೊಡ್ತೀವಿ. ರೈತರು ಬಂದ್ರೆ ಉಚಿತವಾಗಿ ಕೊಡ್ತೀವಿ. ಒಳ್ಳೇದು, ನಿಮಗೂ ಬೇಕಾದಾಗ ನಮ್ಗೂ ಕೊಟ್ಟರೆ ಆಗ ನೆಡುಕ ಈ ನಾವು ಕೊಡ್ತೀವಿ ಅಷ್ಟೇ, ಉಚಿತವಾಗಿ. ಒಳ್ಳೆ ಒಳ್ಳೆ ಗುಣ. ಈ 4-5 ವರ್ಷ ಬಿಟ್ಟು ಕೀಳ್ಬೇಕು ಅಂತ ಹೇಳ್ತಾ ಇದ್ರೆ ಈಗ ಎಷ್ಟು ವರ್ಷದ ಗಿಡ ನಿಮ್ಮ ಹತ್ರ ಇರೋದು? ಈಗ ಇರೋದು ನಾವು 40 ವರ್ಷದಿಂದ ಬೆಳೆದಿದ್ದು. ಮಧ್ಯೆ ಏನ್ ಮಾಡುದು ಅಂದ್ರೆ ಭೂಮಿ ಬದಲಾವಣೆ ಆಗಲಿ ಅಂದ್ಬಿಟ್ಟು, ಮಣ್ಣು ಬದಲಾವಣೆ ಅಂದ್ಬಿಟ್ಟು ಒಂದ್ 4 ವರ್ಷ ಕಿತ್ತಾಕ್ಬಿಟ್ಟು ಈಗ 6 ವರ್ಷದಿಂದ ಇದು ಈ ಗಿಡ ಇದೆ. ಈಗ ಗಿಡ ಇದೆ ಕನಕ, ಅದ್ರೊಳಗೆ ಕನಕಾಂಬ್ರ ನೆಟ್ಬಿಟ್ಟು ಆ ಮಧ್ಯ ಮಧ್ಯ ಕಾಕಡ ನೆಟ್ಕೊಂಡು. ಅಂದ್ರೆ ಕನಕಾಂಬ್ರನ ಇದ್ರ ಮಧ್ಯದಲ್ಲೇ ನೆಟ್ಟಿದ್ದೀರಾ ಅಥವಾ ಗಿಡ ಕಿತ್ತಾಕ್ ನೆಟ್ಟಿದ್ರಾ? ಇಲ್ಲ ಇಲ್ಲ, ಇದ್ರ ಮಧ್ಯ ಕನಕಾಂಬ್ರ ನೆಟ್ಬಿಟ್ಟು ಇದ್ರ ಮಧ್ಯದಲ್ಲಿ ಕಾಕಡ ಹಾಕ್ಬಿಟ್ಟು 7,000 ರೂಪಾಯಿ ಕನಕಾಂಬ್ರ ಹಾಕಿದ್ದು. 2.5 ಲಕ್ಷ ರೂಪಾಯಿ ಆಗಿತ್ತು. ಅಂದ್ರೆ ಹೂವಿನ ಹೂವಿಂದು 3 ತಿಂಗಳು ಮಳೆ ಇಟ್ಕೊಬಿಟ್ಟು ಹೊಂಟೈತಿ ಗಿಡ. ಈಗ ಯಾವ್ದು ಒಳ್ಳೇದು ಅನ್ಸುತ್ತೆ, ಕನಕಾಂಬ್ರ ಒಳ್ಳೇದ ಕಾಕಡ ಒಳ್ಳೇದ? ನಮ್ಗೆ ನಿತ್ಯ ದುಡ್ಡು ನೋಡೋದು ಕಾಕಡ ಒಳ್ಳೇದು ಸ್ವಾಮಿ. ಯಾಕೆ ಕನಕಾಂಬ್ರ ಯಾಕೆ ನೋಡಕ್? ಅದು 6 ದಿನಕ್ಕೆ ಒಂದಪ್ಪ ದುಡ್ಡು ನೋಡೋದು, ಸರಿಯಾಗಿ ಮಳೆ ಇಟ್ಕೊಂಡ್ರೆ ಹೊಂಟೋಗ್ಬಿಡ್ತ ಗಿಡ. ಇದು ನಮ್ದು ಎಷ್ಟಾರ ಮಳೆ ಇಲ್ಲಿ ಕನಕಾಂಬ್ರ ಅದು 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಗಿಡ ಬದಲಾವಣೆ? 2 ವರ್ಷಕ್ಕೊಂದ್ಸಲ ಬದಲಾವಣೆ ಮಾಡ್ಲೇಬೇಕಾದ ಕಟ್ಟಾಗೋಯ್ತೆ ಗಿಡ. ಅಲ್ಲ, ಒಳ್ಳೆ ದುಡ್ಡು ಸಿಕ್ಕುತ್ತದಲ್ಲ ಅದರಲ್ಲಿ ಸ್ವಾಮಿ? ಸ್ವಲ್ಪ ದಿನ ನೋಡ್ಕೋಬೇಕಷ್ಟೇ, ಅದು 5 ದಿನಕ್ಕೊಂದಪ್ಪ ಕೊಯ್ಲು, 6 ದಿನಕ್ಕೊಂದಪ್ಪ ಕೊಯ್ಲು ಕುಯ್ಬೇಕು. ಇದು ನಾವು ನಿರಂತರ ದಿನ ಕುಯ್ಲೇಬೇಕು. ಒಂಥರ ಡೈಲಿ ಕೆಲ್ಸಕ್ಕೆ ಹೋದಂಗೆ, ನಿಮ್ ಕೆಲ್ಸಕ್ಕೆ ಬಂದಂಗ. ಬೆಳೆ ಬದಲಾವಣೆಗೆ ಕನಕಾಂಬ್ರ ಹಾಕಿದೀನಿ ಅಂತ ಹೇಳಿದ್ರೆ, ಬೆಳೆ ಬದಲಾವಣೆ ಮಾಡೋದಕ್ಕೆ ಬೇರೆ ಬೆಳೆಗಳನ್ನ ಯಾಕೆ ಬೆಳೆಯಲಿಲ್ಲ ನೀವು ಸ್ವಾಮಿ? ಇದು ನಮ್ಗೆ ಸುಲಭ ಆಗೋಯ್ತು, ಇದಕ್ಕೆ ಶ್ರಮ ಪಡುವಷ್ಟಿಲ್ಲ. ಈಗ ನಾವು ತಿರುಗಾಡ್ಕ ಬಂದವರಲ್ವಾ, 15 ದಿನಕ್ಕೊಂದು ತಿಂಗಳಿಗೋ 2 ತಿಂಗಳಿಗೋ ಅತ್ತೆ ಮಾಡ್ಕೊತೀವಿ. ನಮ್ ಕೈಲಿ ಆನಿಲ್ವ, ನಾ ಕಾಳು ಕರ್ಕೊಂಡು ಬುಕ್ ಕುಯ್ಕೊತೀವಿ. ಇದೆ ಶ್ರಮ ಇಲ್ಲ, ಹೆಚ್ಚಿಗೆ ಶ್ರಮ ಇಲ್ಲ. ಈಗ ಮನೆಯವರು ಎಲ್ಲರೂ ಒಂದಿನ ಹೊರಗಡೆ ಹೋಗ್ಬೇಕಾಯ್ತದೆ, ಒಂದಿನ ಕುಯ್ಯಕ್ಕಾಗಲ್ಲ. ಸಭೆ ಸಮಾರಂಭ ಅಲ್ಲಿ ಇಲ್ಲಿ ನೆಂಟರು ಮನೆ ಹಬ್ಬ ಮದುವೆ ಅಂತ ಹೋಗ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಹೂವು ಕುಯ್ಬೇಕು, ಕುಯ್ಯಕ್ ಬಿಟ್ಬಿಟ್ರೆ ಏನಾಗುತ್ತೆ? ನೀವು ಏನಾರ ಮಾಡಿ, ಯಾರೇ ಸತ್ ಮನೆಗಿರ್ಲಿ, ಒಬ್ರು ಗತ್ತವಿರ್ಬೇಕು. ಬಾಕಿಯವ್ರು ಏನು ಹಣೆಗೋ ಪಣೆಗೋ ಮತ್ತಿದಿಗೋ ಮದುವೆಗೋ ಎಲ್ಲಾರು ಹೋಗೋದು. ಇಲ್ಲದೆ ಹೋದ್ರೆ ಹೂ ಕುಯ್ದೇ ಹೋದ್ರೆ ಸಂದ ಹೊತ್ತಿಗೆಲ್ಲ ಹೊರಳೈತೆ. ಅರಳೋಗಿ ಬಿದ್ದಿದ್ದು ಹೂವು ಏನಾದ್ರು ತೊಂದರೆ ಕೊಡ್ತಾರೆ? ಸ್ವಾಮಿ ಕೇಳುಕ್ ಆಗೋದಿಲ್ಲ ಅನ್ನೋದು. ತಿರ್ಗ ನಾಳೆ ಹೂ ಕುಯ್ಬೇಕಂದ್ರೆ ಅದೆಲ್ಲ ಕಿತ್ತಿ ಕಿತ್ತಿ ಹಾಕ್ಬಿಟ್ಟು ತಿರ್ಗ ಹೂ ಕುಯ್ಬೇಕು, ಕಾಣಕಿಲ್ಲ ಮೊಗ್ಗು. ಆತರ ಏನಾದ್ರು ಸಂದರ್ಭ ಬಂದಿದೆಯಾ ನಿಮ್ಗೆ ಕೇಳದೆ ಇರೋ ದಿನ ಯಾವತ್ತಾರು ಆತರ? ನಾವು ಇದುವರೆಗು ಅದು 30 ರೂಪಾಯಿ ರೇಟ್ ಆಗಲಿ, 3 ರೂಪಾಯಿ ರೇಟ್ ಆಗಲಿ, 3,000 ರೇಟ್ ಆಗಲಿ, ಒಂದಿನೂ ನಿಲ್ಸಿಲ್ಲ ಸ್ವಾಮಿ. ಒಂದಿನ ನಿಲ್ಸಿಲ್ಲ ಸ್ವಾಮಿ. ಯಾಕೆ ನಿಲ್ಸಿಲ್ಲ ಅಂದ್ರೆ ಬಿಟ್ಬಿಟ್ರೆ ಸ್ವಾಮಿ, ನಾಳಕ್ ಮೂರ್ ಹಾಳ ಆಗೋದು, ನಾಳಕ್ ಆರ್ ಹಾಳ ಆಯ್ತದ ಕೆಲಸ. ಅಂದ್ರೆ ಒಂದ್ ರೀತಿ ಇದು ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ನೀವು ಹೂ ಕೇಳ್ತಪ್ಪಿಲ್ಲ. ಒಂದು ಸಮಗ್ರವಾದ ಕೃಷಿಯನ್ನ ಮಾಡ್ಬೇಕಾಗ್ತದೆ. ಒಂದು ಜಮೀನು ಅಂತ ಅಂದ್ಮೇಲೆ 17 ಕುಂಟೆ ಆಗ್ಲಿ 10 ಕುಂಟೆ ಆಗ್ಲಿ ಹೂ ಹಾಕೊಂಡಿದ್ದೀರಿ, ಆ ಹೂವಿನ ನಡುವೆ ಬೇರೆ ಏನು ಕೃಷಿಗಳನ್ನ ನೀವು ನಿರ್ಸ್ತಿದ್ದೀರಿ? ಮನೆಗೆ ಈರೇ ಗಿಡ ನೆಟ್ಕೋತೀವಿ, ಬದನೆಗೆ ನೆಟ್ಟಿವಿ, ಆಮೇಲೆ ತೊಗರಿ ಗಿಡ ನೆಟ್ಟಿವಿ, ಇಂಬೆ ಗಿಡ ನೆಟ್ಟಿವಿ, ಕರಿಬೇವು ನೆಟ್ಟಿವಿ, 25 ತೆಂಗಿನ ಮರ ಹಾಕಿವಿ. ಅದ್ರೊಳಗೆ ಹೇಗೆ ಹಾಕಿದಿರಿ? ಸುತ್ತ ಬದು ಮೇಲೆ ಹಾಕಿದಿರಿ? ಸುತ್ತ ತೇವರಿ ಮೇಲೆ ಹಾಕಿವಿ. 50 ದಿನಕ್ಕೊಂದಪ್ಪ 6,000 ರೂಪಾಯಿ ಎಳ್ನೀರು ಸಿಗುತ್ತೆ. ಅಂದ್ರೆ 6,000 6×4 = 24, 25,000 ರೂಪಾಯಿ ಈ ತೆಂಗಿನ ಮರದಲ್ಲೇ ನೋಡ್ತೀವಿ. ತರಕಾರಿ ಎಲ್ಲ ಬೆಳ್ಕೊಳ್ತೀರಿ, ಮಾರ್ತೀರಾ ಹೇಗೆ? ಏನ್ ತರಕಾರಿ ಮನೆಗೆ ಬೇಕು ಸ್ವಾಮಿ, ನಮ್ಗೆ ಮನೆಗೆ ಬೇಕು. ಆಮೇಲೆ ಜಾಸ್ತಿ ಇದ್ರೆ ಹಾಕ್ಬೇಕು ತರ್ಕೊಟ್ಟು ಹೆಚ್ಚಾದ್ರೆ. ಹಂಗೆ ಏನು ಈ ಕೆಲ್ಸಕ್ಕೆ ಬರ್ತಾರಲ್ಲ ನಮ್ಗೆ, ಅವ್ರ ಸೊಸಿ ಸೀತಾಗೋಯ್ತು. ನಿಮ್ ಮಿಕ್ಕದ ಜಮೀನಲ್ಲಿ ಭತ್ತ ಬೆಳ್ಕೋತಾರೆ? ಭತ್ತ ಬೆಳ್ಕೋತಿ. ಭತ್ತದ ಕೃಷಿಗೆಲ್ಲ ನೀರಾವರಿ ಹೇಗೆ? ನೀರಾವರಿ ತೊಂದರೆ ಇಲ್ಲ ಸ್ವಾಮಿ, ಎನಿ ಟೈಮ್ ನೀರು ಇರುತ್ತೆ. ಯಾವ್ದು ಕಾಲುವೆ ನೀರು ನೋಡಿದೆ ಸ್ವಾಮಿ? ಕಾಲುವೆ ನೀರು, ಕಾಲುವೆಯಿಂದ ಕೆಳಗಡೆ ಇರುವಂತದ್ದು ಗದ್ದೆ, ಕಾಲುವೆ ಮೇಲ್ಗಡೆ ಮಾಡಿರೋದನ್ನ ಕಾಕಡ ಮಾಡಿದ್ರಿ. 17 ಕುಂಟೆಗೆ ಬೋರ್ ಹಾಕ್ಸ್ಕೊಂಡಿದ್ದೀನಿ ನಾನು ಕಾಕಡಕ್ ಸಲುವಾಗಿ. ಹೌದಾ? 17 ಕುಂಟೆಗೆ ಬೋರ್ ಅಂತಂದ್ರೆ ಜಾಸ್ತಿ ಆಗ್ಲಿಲ್ವಾ ಸ್ವಾಮಿ? 3 ಎಕರೆಗೆ ಆಯ್ತು ನೀರು. ಮತ್ತೆ ನೀರೆಲ್ಲ ಯಾರು ಕೇಳಿದ್ರೆ ಕೊಡ್ತೀರಾ ಅಕ್ಕ ಪಕ್ಕ? ಯಾರು ಎಲ್ಲ ಹಾಕಬಿಟ್ಟಿ ನೀವು ಹಣ ತಮ್ದು ಎಲ್ಲ ಹಾಕಬಿಟ್ಟಿ ಬೋರ ತಮ್ದಿರೋ ಯಾರು ಕೇಳಿ ಕೊಡ್ತೀವಿ, ಬಿಟ್ಟು ಕೊಡ್ತೀವಿ, ಫ್ರೀ ಆಗಿ ಬಿಟ್ಟು ಕೊಡ್ತೀವಿ ದುಡ್ಡಿಗೆ. ರೈತರು ಎಲ್ಲ ಸಹಕಾರದಿಂದ ಇರ್ಬೇಕು. ಈಗ ಎಷ್ಟು ಜನ ಮನೆಯಲ್ಲಿ ನೀವು ಸದಸ್ಯರಿದ್ದೀರಿ? ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ, ಇಬ್ರು ಮೊಮ್ಮಕ್ಕ. ನಿಮ್ಗೆ ಎಷ್ಟು ಜನ ಮಕ್ಕಳು ಹುಟ್ಟು? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ಬರೇ ಮಕ್ಕಳು. ಕುಟುಂಬ ಕಲ್ಯಾಣ ಪಾಲಿಸಿ ಒಳ್ಳೇದು. ಮಗಳು ಮದುವೆ ಮಾಡಿದ್ರೆ? ಮಗಳು ಮದುವೆ ಮಾಡಿ 17 ವರ್ಷ ಆಯ್ತು, ಚಿಕ್ಕಾಗ್ನಳ್ಳಿಗೆ, ಶ್ರೀಶಂಕರಪಟ್ಟಣ ತಾಲೂಕು ಚಿಕ್ಕಾಗ್ನಳ್ಳಿ, ಅಲ್ಲಿಗೆ ಮಾಡಿ. ಈಗ ಇದೆಲ್ಲ ನಿಮ್ಮ ಮಕ್ಕಳ ಬೆಳವಣಿಗೆಗೆ, ಅವ್ರ ವಿದ್ಯಾಭ್ಯಾಸಕ್ಕೆ, ಅವ್ರ ಮದುವೆಗೆ, ಇದೆಲ್ಲ ಖರ್ಚಿನ ನಿರ್ವಹಣೆಗೆ ನಿಮ್ಗೆ ಈ ಕಾಕಡ ಕೃಷಿ ಮತ್ತೆ ಭತ್ತದ ಕೃಷಿದು? ಭತ್ತದ ಕೃಷಿ ನಮ್ಗೆ ಅಗತ್ಯ ಇಲ್ಲ ಸ್ವಾಮಿ. ಅದ ಒಂಚೂರು ಮಾರುದು ಇಲ್ಲ, ಕೇರುದಿಲ್ಲ, ಏನು ಇಲ್ಲ. ಊಟಕ್ಕೆ ನಮ್ಗೆ ಇದೆ ಸ್ವಾಮಿ ಎಲ್ಲ. ಬಟ್ಟೆಗೆ ಹೊಟ್ಟೆಗೆ ಎಣ್ಣೆಗೆ ಬೆಣ್ಣೆಗೆ ತಿನ್ನಕ್ಕೆ ಉಣ್ಣಕ್ಕೆ ಮಾಂಸಕ್ಕೆ ಎಲ್ಲ ಇದೆಯೇ, ಅಷ್ಟೋ ಇಷ್ಟೋ ಉಳಿತಾಯಕ್ಕೂ ಇದೆಯೇ. ಅಂದ್ರೆ ಒಟ್ಟಿನಲ್ಲಿ ನಿಮ್ಗೆಲ್ಲ ಈ ಖರ್ಚು ಇಂಥ ದೊಡ್ಡ ದೊಡ್ಡ ಖರ್ಚುಗಳಿಗೆಲ್ಲ ಇದನ್ನ ಸ್ವಾಮಿ 100,000 ರೂಪಾಯಿ ಏಟ್ ಬಿದ್ರೂ ತೊಂದರೆ ಆದ್ರೂ ತಡ್ಕೊತೀವಿ. ಹೌದಾ? ಒಬ್ಬರ ಹತ್ರ ಸಾಲ ಕೇಳಲ್ಲ. ಈಗ ಮದ್ವೆಗೆ ಇದ್ವೆಗೆಲ್ಲ ನೀವು ಇದರಲ್ಲೇ ಕೂಡಿಟ್ಟಿದ್ದೀವಿ ಸ್ವಾಮಿ. ಏನ್ ತೊಂದರೆ ಇಲ್ಲದೆ ಮದ್ವೆ ಮಾಡಿದ್ರೆ ಎಲ್ಲ ಇದನ್ನೇ ಮಾಡುದು. ಮಗ ಮತ್ತೆ ಸೊಸೆ ಎಲ್ಲ ಇದಾರೆ ಅಂತ ಹೇಳ್ತಿದ್ರಿ, ಅವರೆಲ್ಲ ಹೇಗೆ ನಿಮ್ ಕೃಷಿ ಕೆಲಸದಲ್ಲಿ ಅವರು ಭಾಗವಹಿಸ್ತಾರೆ? ಸೊಸೆ ಮಗ ಬರಲ್ಲ ಸ್ವಾಮಿ, ವ್ಯವಸಾಯ ಬೇಡ ಅಂತಾರೆ, ಜಮೀನ್ ಬೇಡ ಅಂತಾರೆ. ಬೇಡ ಅಂದ್ರೆ ಕೊಟ್ಬಿಡ್ತೀನಿ ಅಂದ್ಬಿಡಿ. ಆಮೇಲೆ ಅವ್ರು ಕೆಲ್ಸಕ್ಕೆ ಹೋಯ್ತಾರೆ, ಮಗ ಪೆಟ್ರೋಲ್ ಬಂಕ್ ಹೋಯ್ತಾರೆ ಮೈಸೂರಿಗೆ. ಹೌದಾ? ಸೊಸೆ ಶ್ರೀರಂಗಪಟ್ಟಣಕ್ಕೆ ಸೆಟ್ಟಳಿ ಹೋಯ್ತಾಳೆ ಗಾರ್ಮೆಂಟ್ಸ್. ಅವ್ರವ್ರ ದುಡ್ಡು ಅವ್ರವ್ರ ಇರ್ಲಿ. ಅವ್ರಿಗೆ ಈಗ ಇಲ್ಲಿ ನೀವಿಬ್ರು ಸ್ವಾಮಿ ಅವ್ರಿಗೆ ಕಾಸು ಕೇಳಿ ಕೊಡ್ತೀವಿ ಬೇಕಾದ್ರೆ ಖರ್ಚಿಗೆ. ಅಪ್ಪ ನನಗಿಂತ ಜಾಸ್ತಿ ಇದ್ರಲ್ಲೇ ದುಡಿತಾದಲ್ಲ, ನಾನು ಯಾಕೆ ಇದ್ರಲ್ಲೇ ದುಡಿಬಾರ್ದು ಅಂತ ಅನ್ಸಿಲ್ವ? ಮಾತು ನಾವೇನಾದ್ರು ವ್ಯತ್ಯಾಸ ಆದ್ರೆ ಬಂದ್ ಮಾಡ್ಕೋಬೇಕು. ಅವ್ರ ಅಯ್ಯೋ ದೇವ್ರು ಚೆನ್ನಾಗಿಟ್ಟಿರ್ಲಿ, ನೀವು ದುಡಿತಾ ಇದ್ರಿ, ದುಡಿಯೋರ್ನ ದೇವ್ರು ಚೆನ್ನಾಗಿಟ್ಟಿರ್ತಾನೆ. ನಿಮ್ಮನ್ನ ನೋಡ್ತಾರೆ, ನೀವು ಈಗ ದಿನಕ್ಕೆ 1,000 ದುಡಿತೀನಿ ನಾನು ಕಾಕಡದಲ್ಲಿ ಅಂತ ಹೇಳ್ತೀರಿ. ಹೌದು ಸ್ವಾಮಿ. ಈಗ ಅಲ್ಲೆಲ್ಲ ಹೋದ್ರೆ ಎಷ್ಟು ಕೊಡ್ತಾರೆ ಗೌಡ್ರೆ? ಅಲ್ಲಿಂದ ಒಂದು 10,000-15,000 ರೂಪಾಯಿ ಸಂಬಳ ಕೊಡ್ತಾರೆ. 15,000 ಕೊಡ್ತಾರೆ? 15,000 ಸಂಬಳ ತಗೊಳ್ಳೋದ? ನಮ್ಮಅಪ್ಪ ಇಲ್ಲಿ 30,000 ದುಡಿತಾ ಇದಲ್ಲ, ತಾಡಿಯಪ್ಪ ನಾನು ಯಾಕೆ ಇಲ್ಲಿ ಬಂದು ಜಾಸ್ತಿ ದುಡಿಯುವ ಅಂತ ಅನ್ಸಿಲ್ವ ಅವ್ರಿಗೆ? ಅವ್ರಿಗೆ ಗೇಯಕ್ಕೆ ಭೂಮಿ ಇಲ್ಲ ಇಲ್ಲಿ. ನಾವು ಗಂಡ ಹೆಡ್ತರಿಗೆ ಸಾಲೋದಿಲ್ಲ, ಅವ್ರನ್ನೇ ಕರ್ಕಂದ್ರೆ ಸ್ವಾಮಿ ಇಲ್ಲಿಗೆ. ಆತರ ನಾವು ಗಂಡ ಹೆಡ್ತರಿಗೆ ಸಾಲಕ್ಕಿಲ್ಲ. ನಿಮ್ ಕೈ ಕಾಲು ಕುಂತ್ಕೊಂಡ್ ಕಾಲಕ್ಕೆ ಅವ್ರು ಮಾಡ್ಕೋಬಹುದು ಅಷ್ಟೇ. ಮಾಡಕ್ ಆಸಕ್ತಿ ಇದೆಯಾ? ಮಾಡೋರೋ ಬಿಟ್ಟಾರೋ ಗೊತ್ತಿಲ್ಲ ಅವರು. ಅವ್ರೀಗ ದಿನ ದುಡ್ಡು ನೋಡ್ತಾರೆ, ನಾವ್ ಹೆಂಗ ಹೇಳ್ಮ ಸ್ವಾಮಿ. ಅಲ್ಲ ಹೋಗಿ ತಿರುಗ್ ನೋಡ್ತಾರ ನಿಮ್ ಕಡೆಗೆ ಈಗ ಜಮೀನ್ ಕಡೆಗೆ? ಗದ್ದೆಗೆ ಊಟ ಕೊಡಿಕಿಲ್ಲ. ಈಗ ಟ್ರೈ ಮಾಡ್ತಾರೆ. ಮೊಮ್ಮಕ್ಳು ಅವ್ರೆ, ಮೊಮ್ಮಕ್ಳು ನೋಡ್ಕೋತಾರೆ. ಮೊಮ್ಮಕ್ಳು ಎಷ್ಟು ವಯಸ್ಸೀಗ? ಮೊಮ್ಮಗನಿಗೆ ಒಬ್ಬನಿಗೆ 12 ವರ್ಷ, ಒಬ್ಬನಿಗೆ 6 ವರ್ಷ. ಇಬ್ಬಂದ ಅವ್ನು ಹೂ ಕೂದ್ಬಿಟ್ಟು ಸ್ಕೂಲ್ಗೆ ಹೋಗೋದಕ್ಕೆ ಕಲಿಸ್ತಾ ಇದ್ದೀರಿ? ಕಲಿಸ್ತಾ ಸ್ಕೂಲ್ಗೆ ಹೋಗೋದಕ್ಕೆ ಅವ್ನು ಹೂ ಕೂಬಿಟ್ಟು ಹೋಯ್ತಾನೆ. ಆಮೇಲೆ ನಾವು ಇವ್ರು 500 ರೂಪಾಯಿ ತರೋರ್ತಾವು, 100 ರೂಪಾಯಿ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಬಿಡಿ ಸ್ವಾಮಿ ಇಲ್ಲಿ ಅಂತ ನಾವು. ಅದೇ ಇರ್ಲಿ ಇರ್ಲಿ ಇರ್ಲಿ. ಆದ್ರೆ ಎಲ್ಲರೂ ದುಡಿತಾ ಇರ್ಬೇಕು, ದುಡಿಯೋರಿಗೆ ಇಲ್ಲಿ ಜಮೀನ್ ಸಾಕಾಗ್ತಾ. ಇದು ನಿಜವಾದ ತೊಂದ್ರೆ. ಜಮೀನು ಇನ್ನೂ ಹೆಚ್ಚಾಗಿ ಒಂದ್ 2 ಎಕರೆ 3 ಎಕರೆ ಅನುಕೂಲ ಆಗುದು, ಎಲ್ರಿಗೂ ಕೆಲಸ ಸಿಗೋದು. ಹೌದು ಹೌದು ಹೌದು. ಯಾಕೆ ಇದನ್ನ ನಿನ್ ಮಗ ತಾಡಿಯಪ್ಪ ಯಾರು ಕೊಡೋರ್ತಾವು ತಗೊಳ್ಳೋಣ ಜಮೀನ್ ಮಾಡೋಣ ಈ ತರದ್ದು ನಿಮ್ಗಾಗ್ಲಿ ಅಥವಾ ನಿಮ್ ಮಗನ್ಗಾಗ್ಲಿ ಅನಿಸ್ತಿಲ್ವಾ ಸ್ವಾಮಿ? ನಮ್ ಏರಿಯಾದಲ್ಲಿ ಈಗ ಏರಿಯಾದಲ್ಲಿ ಕುಂಟೆ 4 ಲಕ್ಷದಿಂದ 5 ಲಕ್ಷ. ಅಂದ್ರೆ ಬೆಲೆ ಏರಿಕೆಯಿಂದ ಬೆಲೆ ಎಲ್ಲಿ ತಗೊಂಡ್ರೆ ಜಮೀನ ಇರುವ ಜಮೀನ ಉಳಿಸ್ಕೊಂಡ್ರೆ ಸಾಕೀಗ ನಾವು. ಅಲ್ಲ ನಿಜವಾಗ್ಲೂ ನಾವು ತುಂಬಾ ಕಡೆ ನೋಡ್ತೀವಿ ಜಮೀನು 5 ಎಕರೆ ಇದೆ 10 ಎಕರೆ ಇದೆ ಅಂತಾರೆ. ಆದ್ರೆ ನಿಮ್ಮಷ್ಟು ಸಮಗ್ರವಾಗಿ ನಿಮ್ಮಷ್ಟು ಮಾಡಕ್ಕಿಲ್ಲ ಸ್ವಾಮಿ ಕೆಲಸ. ಹೌದು. ಮತ್ತೆ ಅಯ್ಯೋ ಕಾಕಡ ಹಾಕೋ ಚೆನ್ನಾಗಿ ಬೆಳೀತಾ ಇದಾರೆ ಅಂದ್ರೆ ಅಯ್ಯೋ ಆ ಕಾಕಡ ಅಯ್ಯೋ ದಿನ ಯಾರು ಸಾಯೋರದ್ರೊಳಗೆ ಅಂತಾರೆ. ಇಲ್ಲಿ ನಮ್ಮೂರಲ್ಲಿ 100-80% ಕಾಕಡಕ್ಕಿವಿ ನಾವು. ಹೌದಾ? ನಮ್ಮೂರು ಮಂಡ್ಯದ ಕೊಪ್ಪಳು, ಗೆಂಡೇವಸಹಳ್ಳಿ, ಶಾಂತಿಕೊಪ್ಪಳು, ಅಂಗರಹಳ್ಳಿ, ಚಿಕ್ಕಪಳ್ಳ್ಯ, ದೊಡ್ಡಪಳ್ಳ್ಯ, ಮುಂಡುಗದೇರೆ, ಮಳೆಗಾಲ, ಈ ಏರಿಯಾ ಎಲ್ಲ 100 ಪ್ರತಿಯೊಬ್ಬರ ಮನೆಯಲ್ಲೂ ಒಂದು 50 ಕಿಲೋ ಇದೆ ಅದ ಕಾಕಡ. ಪ್ರತಿಯೊಬ್ಬರ ಮನೆಗಳು ಸಾವುಕಾರರ ಮನೆಗಳು ಒಂದು 50 ಕಿಲೋ. ಅದು ಎಲ್ಲರಿಗೂ ಮಾರುಕಟ್ಟೆ ಇದೆಯಾ? ಎಲ್ಲ ಮಾರುಕಟ್ಟೆ ಇದೆ, ಎಲ್ಲ ಇಲ್ಲ ತೂಗಾಕ್ಬಿಡ್ತಾರ ಸ್ವಾಮಿ. ಈ ಕುಂತಿರ್ ತೂಗಾಕ್ತಾರ ಯಾರಿಗೂ ಏನು ಅದರಿಂದ ತೊಂದರೆ ಇಲ್ಲ. ತೊಂದರೆ ಇಲ್ಲ ಬೇರೆ ಬೆಳೆಗಳ್ತಾರ ನನಗೆ ಸ್ವಾಮಿ. ಮೈಸೂರಲ್ಲಿ 300 ರೂಪಾಯಿ ರೇಟ್ ಆದ್ರೆ ಇವರು ಒಂದು 20 ರೂಪಾಯಿ ಮಡಿಕೊಂಡು 180 ನಮಗೆ ಕೊಡ್ತಾರೆ. ಅದೇ ಬೇರೆ ಬೆಳೆಗಳಿಗಾದ್ರೆ ರೇಟ್ ಏರ್ತದೆ ಏರ್ತದೆ. ಮತ್ತೆ ಟೊಮೆಟೊ ಆಗ್ತದೆ ಲಾಸ್ ಆಯ್ತು, ಅದು ಹೋಯ್ತದೆ ಬತ್ತದ ಅದು ಜೂಜಾಡ್ದಂಗೆ. ಇವೆಲ್ಲ ಇದು ಕರೆಕ್ಟ್ ಆಗಿ ಮಾಡ್ಕೋದ್ರೆ ಕರೆಕ್ಟ್ ಆಗಿ ಆಯ್ತದೆ ವ್ಯವಸಾಯ. ಅಂದ್ರೆ ಇದ್ರಲ್ಲಿ ನನಗೆ ಯಾರು ಇವಾಗ ಯಾವ್ದೋ ಒಂದ್ ಕಾರಣ ಅಂತ ಇರೋದ್ರಲ್ಲಿ ಈ ಕೊರೋನಾ ಬಂದಾಗ ವ್ಯಾಪಾರ ಆಗಿಲ್ಲ, ಹೊರಗಡೆ ಎಲ್ಲೂ ಹೋಗಿಲ್ಲ ಅಂತ ಸಂದರ್ಭದಲ್ಲೆಲ್ಲ ನಿಮ್ಗೆ ಹೇಗೆ ಅನಿಸ್ತು ಸ್ವಾಮಿ? ಕರೋನಾ ಬತ್ತು ಕರೋನಾ ಬಂದಾಗ ಏನಾಯ್ತು ಅಂದ್ರೆ 150 ರೂಪಾಯಿ ಮೇಲೆ ಹೋಗಿಲ್ಲ ಹೂವು ಕೆಜಿ. ಹೂವು ಹೆಚ್ಚೆಚ್ಚು ಹೋಗಿ ಬಂದ್ಬಿಡ್ತು. ಕೂಲಿ ಆಳಿಗೂ ಅದಕ್ಕೂ ಸಾಕ ಅನ್ನಿಲ್ಲ. ಏನೊಂದು ಆಳು 10-10.5 ಕೊಟ್ಬಿಡ್ಬೇಕು ಹೂವು ನಮ್ಗೆ. ಒಂದು ಆಳು ಎಷ್ಟು ಕೂದೇನೋ ಒಂದು 1.5 ಕೆಜಿ ಕುಯ್ಬೋದೇನೋ, ಚೆನ್ನಾಗಿ ಕುದೇನೋ. ಈಗ ನಾವು ಮನೆಯವರಾದ್ರೆ 2-2.5 ಕೆಜಿ ಗಂಟೆ ಕುಯ್ಕೊತೀವಿ. ಅದು ಆ ಸಂದರ್ಭದಲ್ಲಿ ನಿಮ್ಗೆ ಏನು ತೊಂದರೆ ಅನ್ನಿಲ್ಲ ಸರ್? ಒಟ್ಟಿನಲ್ಲಿ ಹೋಗೋ ಹೂವು ಹೋಯ್ತು. ಹೋಗು ಅದು ಹೋಗ್ತಾ ಇರ್ತದೆ, ಬತ್ತಾ ಇರ್ತದೆ, ಸಿಗುವಷ್ಟು ದುಡ್ಡು ಸಿಗ್ತಾ ಇತ್ತು. ಕಾಕಡಕ್ಕೆ ಹೂ ಇನ್ಬಾಕಿನ ಕಾರಣಿಲ್ಲ, ಅದು ತರಕಾರಿಗೆ ಬರ್ಕಾರಿಗಳು ಏಟಾಗೋಯ್ತು ಏಟಾಯ್ತು. ಮಾರ್ಕೆಟ್ ಆರೆನ್ಸಿ ತಗೇನಿಲ್ಲ, ಅದಾನಿಲ್ಲ, ಇದಾನಿಲ್ಲ. ಹೂಗ್ ಮಾತ್ರ ತೊಂದರೆ ಏನಿಲ್ಲ. ಇದ್ರ ಜೊತೆಗೆ ನೀವು ಬೇರೆ ಇನ್ನೇನು ಕೃಷಿ ಚಟುವಟಿಕೆ, ಕೃಷಿ ಪೂರಕವಾಗಿ ಹೈನುಗಾರಿಕೆ ಹಸುಗಳು ಅವೇನು ಸಾಕಿದೀರಾ ಸ್ವಾಮಿ? ಒಂದೆರಡು 3 ಟಗರು ಸಾಕಿವಿ. ಟಗರು ಸಾಕಿದ್ರೆ ಟಗರು ಕುರಿಗಳು, ಅದು ಬಕ್ರೀದ ಬಕ್ಕಿ ಮಾರ್ತೀವಿ ಅಲ್ಲಿ ಗಂಟ ಮಾರಲ್ಲ. ಅದ್ಯಾಕೆ ಪಕ್ಷ ಗೀಕ್ಷಕ್ ಮಾಡಕ್ಕಿಲ್ವಾ? ಮಾರಲ್ಲ, ಅದು ಕುರಿ ಟಗರು ತಿನ್ನಲ್ಲ ಅಲ್ಲಿ ನಮ್ಮ ರೈತರು. ಆಡು ಮೇಕೆ ಬೇಕು. ನಾವು ಪಕ್ಷಕ್ಕೆ ನಾವು ಒಂದು ಮೇಕೆ ಸಾಕತ್ತೀವಿ ಕುಯ್ಕೋಕೆ. ಏನ್ ಗಿರಾಕಿಗಳ ಗುರ್ತ್ ಮಾಡ್ಕೊಂಡಿದೀರ ನೀವು? ಸ್ವಾಮಿ ವಾಟ್ಸ್ಆಪ್ ಹಾಕ್ಬಿಡ್ತೀನಿ, ಅವರೇ ಬರ್ತಾರೆ. ಹೌದಾ? ತಡಿಕೊಂಡು. ಹೌದಾ? ರೇಟ್ ಏನಾಗೇನು ಕೆಜಿ 800 ರೂಪಾಯಿ ಗಂಟ್ಲು ಹೋಯ್ತಾರೆ ರೇಟ್ ಅದು. ವರ್ಷಕ್ಕೊಂದ ಸಾಕು ಮಾರ್ಬಿಡ್ತೀವಿ. ಹಂಗ ಜಾಸ್ತಿ ಟಗ್ರು ಮಾರ್ಬೋದಲ್ಲ ನೀವು ಸ್ವಾಮಿ? ಮೀಸ್ಬೇಕಲ್ವಾ, ತಡ್ಕೋಬೇಕು. ಅವೆಲ್ಲನ ಏನು ಮಾಡುವಂಗಿಲ್ಲ, ಅವ ಭಿನ್ನ ಮಾಡುವಂಗಿಲ್ಲ. ಅವು ಚೆನ್ನಾಗಿ ತಾಕತ್ತಾಗ ಸಾಕ್ತಿವಿ, ಉದಿತವೆ ಪದಿತವೆ ಅದ್ ಮಾಡ್ತವೆ. ಆತರ ಇರೋದು ಟಗ್ರನ್ನೇ ನೋಡ್ಕೊಂಡು ಬರ್ತಾರೆ. ಮೈಸೂರಿಂದ ಬರ್ತಾರೆ, ಬನ್ನೂರಿಂದ ಎಲ್ಲ ಮುಸ್ಲಿಮ ಬರೋದು ಜಾಸ್ತಿ. ನಂಬಿಕೆಗೆ ಅರ್ಹರಾಗಿ ಒಂದ್ ಸೇವೆ ಸಲ್ಲಿಸ್ತಾ. ಬೇರೆ ಈಗ ಕಾಕಡ ಹೂವು ಅಲ್ದನೆ ಗೌಡ್ರೆ, ನಿಮ್ಗೆ ಬೇರೆ ಇನ್ನೇನಾದ್ರು ಮಾಡಿದ್ರೆ ಇದಕ್ಕಿಂತ ಹೆಚ್ಚಿನ ಲಾಭ ಗಳಿಸ್ಬೋದು ನಾನು? ಯಾಕೆ ಆ ಕಡೆ ನಂಬ್ಕೊಂಡೋದು? ಆ ತರಕ್ಕೆ ಏನಾರು ಅನ್ಸಿದ್ಯಾ ನಿಮ್ಗೆ? ಒಂದಪ್ಪ ಅನ್ಸುತ್ತೆ, ಈ ತರಕಾರಿ ಬೆಳಿಮ ಮಾಡ 65 ವರ್ಷ ಆಯ್ತು ಸ್ವಾಮಿ, ಏನ್ ಗೇಯ್ಕ ಅದ್ದ. ಆದ್ರೂ ಕೂತಿದ್ವಲ್ಲ ನೀವು? ಆದ್ರೂ 2006 ಎರಡು ದಪ್ಪ ಹಾರ್ಟ್ ಅಟ್ಯಾಕ್ ಆಯ್ತು. ಓಹೋ, ಆರೋಗ್ಯ ಸಮಸ್ಯೆ ಕೊಟ್ಟಿದ್ದೆ. ಎರಡು ದಪ್ಪ ಸೆಂಟ್ ಹಾಕಿದ್ರು. ಆದ್ರೂ ನಿರಂತರವಾಗಿ ಗೇಯ್ತಾವೆ. ಬಿ ಪಿ ಅದೇ, ಶುಗರ್ ಅದೇ. ಯಾಕೆ ಗೇಮೆ ಮಾಡೋರಿಗೆ ಇಂತ ಕಾಯಿಲೆಗಳೆಲ್ಲ ಸ್ವಲ್ಪ ದೂರ ಇರ್ತವೆ ಅಂದ್ರೆ? ಆಗ ಏನಾಯ್ತು ಅಂದ್ರೆ ಆ ಮೊದಲು ವಾತಾವರಣ, ಮದುವೆ ವ್ಯವಸಾಯ ಮಾಡೋ ಮುಂಚೆ ವಾತಾವರಣ ಇದು. ಶಿಕ್ಷಿತ ತಿನ್ಕೋದು, ಶಿಕ್ಷಿತ ಕುಡ್ಕೋದು, ಶಿಕ್ಷಿತ ಮನೆ ಕೋದು, ಹಿಂಗಾಗೋಯ್ತಲ್ಲ. ಆಗ ಗೇಯಿಲ್ಲ ನಾವ. ಈಗ ನಿರಂತರವಾಗಿ ಗೇಯ್ಕೋಬರ್ತಾವೆ. ಈಗ ಹೇಗಿದೆ ನಿಮ್ಮ ದಿನಚರಿ? ಎಷ್ಟು ಗಂಟೆಗೆ ಹೇಳ್ತೀರಿ, ಎಷ್ಟು ಗಂಟೆ ಊಟ? 5 ಕಾಲಿಗೆ ಹೇಳ್ತೀರಿ. 5 ಕಾಲಿಗೆ ಎಡ್ಬಿಟ್ಟು ಬಾಯಿಗೆ ಏನೋ ತೊಳ್ಕೊಂಡು ಮನೆ ಊಟ ತಗ ಬಂದು ಒಂದು ಕಾಫಿ ಕುಡಿಬಿಟ್ಟು ಗದ್ದೆ ತಗ 5:30 ಗಂಟೆಗೆ ಬರ್ತೀವಿ. 10:30 ಗಂಟೆ ಹೂ ಕೊಯ್ತೀವಿ. 6 ಗಂಟೆಯಿಂದ 10:30 ಗಂಟೆ ಹೂ ಕೊಯ್ತೀವಿ. ಅದೇ ತನಕ ನಾಷ್ಟಾ ಎಷ್ಟು ಏನಿಲ್ವಾ? ಮಧ್ಯ 8:30 to 9 ಒಳಗೆ 2 ದೋಸೆ ತಿಂದಿದ್ದೀವಿ. ಇನ್ನು ಮಧ್ಯಾಹ್ನ ಹೋದ್ರೆ 2 ಗಂಟೆಗೆ ಒಂದು ಮುದ್ದೆ ಇಟ್ಟು ಸೊಪ್ಪು ತರಕಾರಿ. ಇನ್ನು ಸಾಯಂಕಾಲ, ಈ ಸಾಯಂಕಾಲ 2 ಚಪಾತಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಇಟ್ಟು ರೈಸ್ ಅಂತೂ ಹೆಚ್ಚಿಗೆ ತಿನ್ನಕ್ಕಿಲ್ಲ. ಹಿಂಗದ ದಿನಚರಿ. ದಿನಚರಿ ಹಿಂಗಿದೆ. ಈಗ ನಿಮ್ಮ ಮನೆಯವರು ನಿಮ್ಮ ಜೊತೆಲೆಲ್ಲ ಸಹಕಾರ ಕೊಟ್ಟು? ಮನೆಯವರಂತೂ ಹೆಸರು ಹೇಳಿ. ನಿಂಗಮ್ಮ ಅಂತ ನನ್ನ ಮಿಸ್ಸಸ್, ಚೆನ್ನಾಗಿ ನೋಡ್ಕೋತಾರೆ ಸ್ವಾಮಿ. ಮನೆಯವರಂತೂ ಅಂದ್ರಲ್ಲ ಏನು ಅಂತ ಅಕ್ರೆ ಮನೆ ಏಯ್ ಸುಮ್ಮನೆ ಹೇಳಬಾರ್ದು. ಅಕಸ್ಮಾತ್ ಊಟ ಮಾಡಿದ್ರೆ ಮನೆಗಂತೂ ಅನ್ನ ತಿನ್ನಿಸ್ತಾರೆ. ಅಂತ ಪುಣ್ಯ ಪಡ್ದೀವಿ ನಾವು. ನಿಜ ನಿಜ ಅಲ್ಲ, ಮನುಷ್ಯನಿಗೆ ನಿಜವಾದ ಸುಖ ಸಿಗದೆ ಅಲ್ಲಲ್ಲ. ಹೆಂಡತಿ ಆದ್ರೂ ಅಷ್ಟೇ, ಮಗ ಆದ್ರೂ ಅಷ್ಟೇ, ಸೊಸೆ ಆದ್ರೂ ಅಷ್ಟೇ, ಎಲ್ಲಾರು ಚೆನ್ನಾಗಿ ನೋಡ್ಕೋತಾರೆ. ನಾವ್ ಇಷ್ಟೆಲ್ಲ ದುಡಿಮೆ ಮಾಡಿದ್ರೆ ಕೊನೆಗೆ ಸುಖ ಅಂತ ಸಿಗೋದು? ಇಲ್ಲ, ನೆಮ್ಮದಿ ಚೆನ್ನಾಗದ. ಆ ನೆಮ್ಮದಿ ಇರೋದಕ್ಕೆ ಶುಗರ್ ಬಿ ಪಿ ಹಾರ್ಟ್ ಅಟ್ಯಾಕ್ ಆಗಿ ಇನ್ನು ನಾವು ಚೆನ್ನಾಗಿ ಗೈತಾರ. ಟೆನ್ಷನ್ ಅಂತೂ ಇಲ್ಲ ಯಾವ ಕಾರಣದಿಂದ ಇರ್ಲಿ. ಆದ್ರೆ ನಿಮ್ ಮನೆಯವ್ರು ನೀವು ಕರ್ಕೊ ಬಂದಿದ್ರೆ ನಾವು ಇಬ್ರು ಒಟ್ಟಿಗೆ ಮಾತುಕತೆ. ಗದ್ದಲ್ಲಿ ಗದ್ದಲ್ಲಿ ಅವರ ಹೂ ಕೊಯ್ತಾ ಇದ್ರು, ಹೊರಟೋಗ್ಬಿಟ್ರೆ ಹುಲ್ ಟಗರ್ ಮರಿ ಹುಲ್ ತಗೊಂಡು ಮತ್ತೊಮ್ಮೆ ಅವ್ರನ್ನ ನಾವು ಈ ಭಾಗಕ್ಕೆ ಬಂದಾಗ ಯಾವಾಗ್ಲಾರು ಅವ್ರನ್ನ ಅವ್ರ ಕೃಷಿ ಚಟುವಟಿಕೆಗಳಲ್ಲಿ ಹೇಗೆ ಭಾಗವಹಿಸ್ತಾರೆ ಅಂತ ಮಾತಾಡ್ಸೋಣ. ಅಯ್ಯೋ ಹೌದೇನು ಸ್ವಾಮಿ, ನಾವು ಹೂ ಕುಯ್ಕ ಹೋದ್ರೆ ಸುತ್ತ ಗುಳಿಯೆಲ್ಲ ಕಳೆ ಕಿಳ್ತಾರೆ 12 ಗಂಟೆ. ಹೆಚ್ಚಿಗೆ ನಾವು ಆಳು ಕರ್ಕಲ್ಲ, ಕೆಲಸಕಾರ ಮನೆಯವರೇ ಮಾಡ್ತಾರೆ. ಮನೆಯವರೇ ಮಾಡ್ತೀನಿ. ಹೂ ಜಾಸ್ತಿ ಆದಾಗ ಮಾತ್ರ ನಾವು ದಿನ 4 ಕಾಳು ಕೆಲಸ ಕೊಡ್ತೀವಿ. 4 ಕಾಳು 5 ಆಳು ಕೆಲಸ ಕೊಡ್ತೀವಿ. ಈಗ ಇನ್ನೇನು ಸ್ಟಾರ್ಟ್ ಆಯ್ತಾ? ಗೊಬ್ಬರಕ್ಕೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಕುರಿದು ಟಗ್ರದು ಗೊಬ್ಬರ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಹೇಗೆ ಬಳಸ್ತೀರಿ? ಕಕ್ಕಡಕ್ಕೆ ಹಾಕ್ತೀರಾ? ನಮ್ಮ ಗದ್ದೆಗೆ ಹಾಕೊಳ್ಳೋದು, ನಾವೇ ತಗತ್ತೀವಿ ವರ್ಷಕ್ಕಿಂತ 1 ಗಾಡಿನ. ಹೌದಾ? ಹಸುಗಳದು ಪಸುಗಳು ನಾವೇ ತಗೊಳ್ತೀವಿ. 1 ಗಾಡಿ 1,000 ರೂಪಾಯಿ ತಂದು ಕಿತ್ತಾಕ್ಬಿಡ್ದು. ಈಗ ಭತ್ತದ ಕೃಷಿ ಬಗ್ಗೆ ಹೇಳಿ, ಯಾವ ಭತ್ತ ಯಾವ ತಳಿ ಹಾಕ್ತೀರಿ ನೀವು ಕೃಷಿ? ಈಗ 836 ಏನೋ ಅದು ಹಾಕಿವಿ. ಯಾಕೆಲ್ಲ ಜ್ಯೋತಿ ಹಾಕ್ತಿರಲ್ಲ? ಜ್ಯೋತಿ ಕೆಲವು ಈಗ ನಮ್ಮ ಈ ಗದ್ದೆ ನಾಟು ಭೂಮಿಗೆ ಆಗಲ್ಲ. ನಾಟ್ ಭೂಮಿಗೆ ಆಗಲ್ಲ ಜ್ಯೋತಿ, ಸಿಜೋನು ಪಾನು ಇದು ಅದು ಬರ್ತದೆ. ಇನ್ನು ನಮ್ಮ ನಾಟ್ ಭೂಮಿಗಳಲ್ವಾ, 1001 ಜಯ ಇವೆಲ್ಲ ಹಾಕತ್ತೀವಿ. ಊಟಕ್ಕೆ ಏನ್ ಬೇಕೋ ಅದು ಹಾಕತ್ತೀವಿ. ಸಣ್ಣ ಭತ್ತ ಹಾಕತ್ತೀವಿ. ಜಯ ಭತ್ತ ಊಟಕ್ಕೆ ಇದು ಸಣ್ಣ ಭತ್ತ ಹಾಕಬಿಡ್ತೀವಿ ನಾವು ಊಟಕ್ಕೆ. ಸಣ್ಣ ಭತ್ತ ಏನ್ ಎಷ್ಟು ಇಳುವರಿ ಆಯ್ತದ ನಿಮ್ಗೆ ಅದರಲ್ಲಿ? ಸ್ವಾಮಿ 20 ಕ್ವಿಂಟಲ್ಗೆ 20 ಮೂಟಿ ಆಗುತ್ತೆ. 20 ಕ್ವಿಂಟಲ್ಗೆ 20 ಮೂಟಿ ಬೆಳಿತೀರಿ ಚೆನ್ನಾಗಿ ಅಂದ್ರೆ ಗೊಬ್ಬರ ಕೂಡ ಚೆನ್ನಾಗಿ ಕೊಡ್ತೀವಿ. ಚೆನ್ನಾಗಿ ಹಾಕ್ತೀವಿ. ನಿನ್ನೆವ್ರಿಗೆ ಕಮ್ಮಿ ಮಾಡಿ ತೋಟದ ಇದೆಲ್ಲ ಹಸಿರಲ್ಲ ಗೊಬ್ಬರ ಎಲ್ಲ ಒದಗಿಸ್ತೀರಾ? ಎಲ್ಲ ಮರ ಸುತ್ತ 1,000 ಹಾಕ್ತಿವಿ ಒಳಕ್ಕೆ. ಓ, ನಿಮ್ಗೆ ಮರದಲ್ಲೇ 1,000 ಹಾಕ್ಬಿಡ್ತೀರಿ? ಹಂಗೆ ಸೊಪ್ಪು ಹಾಳು ಮೂಳೆ. ಬೇರೆ ಗದ್ದೆಲಿ ಇದು ಸೆಣಬು ಬೆಳೆಯೋದು ಇವು ಹಾಕಲ್ಲ ಸ್ವಾಮಿ? ಬೆಳೆಯಲ್ಲ, ಮಾಡಲ್ಲ. ನಿಮ್ ಮಗ ಆಗ್ಬೋದು ಅಥವಾ ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಕ್ಕಂತಹ ಹಲವಾರು ಜನ ಯುವಕರು ಇರ್ಬೋದು ಅಥವಾ ರೈತರು ಇರ್ಬೋದು, ಈ ಹೂವಿನ ಕೃಷಿಯನ್ನ ನಾವು ಮಾಡಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೇನು ನಿಮ್ಮ ಕಿವಿ ಮಾತು? ಕಿವಿ ಮಾತು ಏನಿಲ್ಲ ಸ್ವಾಮಿ, ಕಾಕಡ ನೆಟ್ ಮೇಲೆ ಗದ್ದೆ ಹತ್ರ ಬರಬೇಕು ದಿನಕ್ಕೊಂದಪ್ಪನಾರ. ಗದ್ದೆ ಹತ್ರ ಬಂದಾಗ ಅದ್ರ ಕಳೆ ಬೆಳೆ ನೋಡ್ಬೇಕು. ಕಳೆ ಬೆಳೆ ಬಿಟ್ಕಂದ್ರೆ ಅಕ್ಕಪಕ್ಕದವ್ರು ಕ್ಯಾಕರ್ಸ್ ಉಗಿತಾರೆ. ಆ ಉಗಿತಾರೆ ಅನ್ನೋ ದೃಷ್ಟಿಯಿಂದ ಅದು ಅಚ್ಚುಕಟ್ಟಾಗಿ ಮಾಡ್ತಾರೆ. ವ್ಯವಸಾಯ ಹೆಂಗ್ ಮಾಡಿದ್ನಲ್ಲ ಹೆಂಗ್ ಬಿಟ್ಟನಲ್ಲ ಅಂತ ಬೈತಾರೆ ಅಕ್ಕಪಕ್ಕದವರು. ಆಗ ದಿನಕ್ಕೆ ಒಂದಪ್ಪ ಗದ್ದೆಗೆ ಬಂದ್ರೆ, ಒಂದಪ್ಪ ಆ ತೋಟಕ್ಕೆ ಬಂದ್ರೆ ವ್ಯವಸಾಯ ಮಾಡೋ ಇಂಟ್ರೆಸ್ಟ್ ಆಯ್ತು. ಪ್ರತಿಫಲ ಸಿಗುತ್ತೆ ಸಿಗುತ್ತೆ. ಹ್ಞೂ, ಒಬ್ರ ಹತ್ರ ಹೋಗಿ ನಿಂತ್ಕೋ ಬದಲು ಅಲ್ಲಿ ಅಲ್ಲಿ ಇಲ್ಲಿ ಕುಂತ್ಕೋ ಬದಲು ಗದ್ದೆ ಹತ್ರ ಬಂದ ನಿಂತ್ಕಂದ್ರೆ ಸಿಗುತ್ತೆ ಪ್ರತಿಫಲ. ಜೀವನದಾರಿ ಪ್ರತಿಯೊಂದಕ್ಕೂ ಅವ್ರಿ ಸ್ವಾಮಿ, ಬಟ್ಟೆ ಬಟ್ಟೆ ಇನ್ನೆಲ್ಲಾರ ಹೋಗಿ ಟೂರ್ ಹೋಗು ಅದು ಹೋಗು ಏನು ತೊಂದರೆ ಇಲ್ಲ ಸ್ವಾಮಿ. ಕಾಕಡ ಬೆಳೆಯುವಂಥವ್ ತೊಂದರೆ ಇಲ್ಲ, ತರಕಾರಿ ಬೆಳೆಯುವಂಥವ್ ತೊಂದರೆ. ಆದ್ರೆ ಆಯಿತು ಹೋದ್ರೆ ಆಯಿತು, ರೇಟ್ ಇದ್ದಾಗ ತರಕಾರಿ ಬಂತು, ತರಕಾರಿ ಬಂದಾಗ ರೇಟ್ ಇರಕ್ಕಿಲ್ಲ. ಹೂವಿನ ವ್ಯವಸಾಯ ಒಳ್ಳೆ ವ್ಯವಸಾಯ, ನಿಯಮಬದ್ಧವಾಗಿ ಮಾಡಬೇಕು, ಕ್ರಮಬದ್ಧವಾಗಿ ಮಾಡಬೇಕು. ಒಳ್ಳೆಯದು ಟಿ ರಾಮೇಗೌಡ ಅವರೇ, ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಕಾಕಡ ಕೃಷಿಯ ಅದರಲ್ಲಿ ನೀವು ಕಟ್ಟಿಕೊಂಡಂತಹ ಬದುಕಿನ ಯಶಸ್ಸನ್ನು ನಮ್ಮ ಕೇಳುಗರೊಂದಿಗೆ ವಿವರಿಸಿದ್ದೀರಿ. ಯಾರಾದರೂ ನಮ್ಮ ಕೇಳುಗರು ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು, ಇವರು ಹೇಗೆ ಕಾಕಡ ಕೃಷಿ ಮಾಡ್ತಾ ಇದ್ದಾರೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ನಿಮಗೆ ದೂರವಾಣಿ ಕರೆಯನ್ನು ಮಾಡಬೇಕು ಅಂತ ಇಚ್ಛಿಸಿದರೆ ಅವರಿಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9591 ಇಂಗ್ಲೀಷಲ್ಲೇ ಹೇಳ್ಬಿಟ್ರಲ್ಲ ರಾಮೇಗೌಡ್ರೆ, ನಮ್ಮ ಕನ್ನಡದಲ್ಲೂ ಹೇಳಿ. 95 91 4 99 012 ಮತ್ತೊಮ್ಮೆ ಹೇಳಿ. 95 91 4 99 012 ಯಾವ ಟೈಮಲ್ಲಿ ಬೇಕಾದ್ರೂ ಬಂದು ನಮ್ಮನ್ನ ಗದ್ದೆ ಹತ್ರ ಇರ್ತೀವಿ, ಕೇಳ್ಬೋದು ಇಲ್ಲಿ. ಫೋನ್ ಮಾಡ್ತಾರೆ? ಮಾತಾಡ್ತೀನಿ. ಧನ್ಯವಾದಗಳು ರಾಮೇಗೌಡ್ರೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೂವಿನ ಬೇಸಾಯದೊಂದಿಗೆ ಕಟ್ಟಿಕೊಂಡ ಬದುಕು ಈ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಚಿಂದೇಗೌಡನ ಕೊಪ್ಪಲಿನ ಕೃಷಿಕ ಪಿ ರಾಮೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಿ ಅಶ್ವಥ್ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆ. ಕಳು ಕಸಿರೊದ್ದುವು ದೇವಿ ನಾರಿ, ಮಲಗಿ ಕಳು ಕಸಿರೊದ್ದುವು ದೇವಿ ನಾರಿ, ಪಳು ಪಳುಕಿ ಬರುತ್ತಿಹಳು ತಾಯಿ ಕಾವೇರಿ, ಮಲಗಿ ಕಳು ಕಸಿರೊದ್ದುವು ದೇವಿ ನಾರಿ. ಆಗಿರುವ ಮನಗಳಿಗೆ ಮುದವ ಬೀರಿ, ಜಿಗಿ ಜಿಗಿಯುವ ಚಿನ್ನರಿಗೆ ಚಂದ ತೋರಿ, ಆಡುವರ ಕಂಗಳಿಗೆ ಕಾಂತಿ ತೋರಿ, ಮೈ ಚಲ್ಲಿ ನಿಲ್ಲುವಳು ಒಂದೊಂದು ಬಾರಿ, ಒಲಗಿಗಳು ಹಸಿರೊದ್ದು ದೇವಿ ನಾರಿ, ಕಳ್ಳು ಪಳ್ಳುಕ್ಕಿ ಬರುತ್ತಿಗಳು ತಾಯಿ ಕಾವೇರಿ, ಒಲಗಿಗಳು ಹಸಿರೊದ್ದು ದೇವಿ ನಾರಿ. ಹರಿಯುವುದು ಸುವಿಚಾರ ಕ್ರಾಂತಿ, ನಿನ್ನೊಡನೆ ಚಿಗುರುವುದು ಈ ಬದುಕ ಪ್ರಗತಿ, ನಿನ್ನೊಡನೆ ಹಾಡುವುದು ಶಾಂತಿ ಶಾಂತಿಯ ಶ್ರುತಿ, ನಿನ್ನೊಡನೆ ಕೂಡುವುದು ಭಾವೈಕ್ಯದ ಪ್ರೀತಿ, ಮಲಗಿಗಳು ಕಸಿರೊತ್ತು ದೇವಿ ನಾರಿ, ಪಳು ಪಳುಕಿ ಬರುತ್ತಿಗಳು ತಾಯಿ ಕಾವೇರಿ, ಮಲಗಿಗಳು ಕಸಿರೊತ್ತು ಭೂದೇವಿ ನಾರಿ. ಮನ ಹಿಕ್ಕಿ ಮೈ ಬಕ್ಕಿ ದುಡಿಸೋ ಧೀರೇ ನೀನು, ಛಲದಿ ಸಾಧಿಸೋ ಸಹನೆ ಬೆಳೆಸೋ ನೀರೇ ನೀನು, ಮೃದು ಮಾತು ಮನಸ್ಸುಗಳ ಹರಸೋ ನಾರಿ ನೀನು, ದ್ವೇಷ ಹಿಂಸೆಗಳ ಬರಸುಪಾರೇ ನೀನು, ಕಳು ಕಸಿರೊತ್ತುಗೂದಿಯಾಗಿ ಮಾರಿ ಪಳು ಪಳುಕಿ ಬರುತಿಗಳು ತಾಯಿ ಕಾವೇರಿ ಮಲಗಿಗಳು ಕಸಿರೊತ್ತು ಭೂದೇವಿ ನಾರಿ ಜಾತಿ ಮತಗಳ ಕೊಳೆಯ ತೊಳೆಯ ಬಾರೆ ತಾರತಮ್ಯದ ಕಳೆಯ ಕೀಳು ಬಾರೆ ಹೊಸ ಬೆಳೆಗೆ ಹೊಸ ತೊಳೆಗೆ ನೀರೆರೆಯ ಬಾರೆ ಬಾರೆ ಕಾವೇರಿ ನೀ ನಮ್ಮ ಪೊರೆಯ ತಾಯೇ ಮಲಗಿಗಳು ಹಸಿರೊದ್ದು ದೇವಿ ನಾರಿ ಪೊಳುಪೊಳುಕಿ ಬರುದಿಗಳು ತಾಯಿ ಕಾವೇರಿ ಮಲಗಿಗಳು ಕಸಿರೊದ್ದು ಭೂದೇವಿ ನಾರಿ ಪಳುಪೊಳುಕಿ ಬರುದಿಗಳು ತಾಯಿ ಕಾವೇರಿ ಮಲಗಿಗಳು ಕಸಿರೊದ್ದು ಭೂದೇವಿ ನಾರಿ ಮುಂದೆ ಕೇಳಿ ಮಂಜುಳಾ ಹಾಗೂ ಸಂಗಡಿಗರು ಹಾಡಿರುವ ಕೋರಣ್ಯ ನೀಡಮ್ಮ. ಕೋರಣ್ಯ ನೀಡಮ್ಮ ತೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ತೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಂಗಮರು ಕೋರಣ್ಯಕ್ಕೆ ದಯ ಮಾಡವ್ರೆ ಕೋರಣ್ಯ ನೀಡಮ್ಮ ತೊಡುಗಲ್ಲ ಮ್ಯಾಲೆ ಎಲ್ಲ ಮಾಡ್ದಿ ಸಂಕಣೆ ಸಂಕಣೆ ಕುಲದವರೆಲ್ಲ ಜೇನು ಮಲಗಿ ಜೇನು ಬೇಟೆಗಾಗಿ ಹೋಯ್ತಾ ಇದ್ದಾರಲ್ಲ ಮಾಡ್ದಿ ಹೌದೌದು ನಿನ್ನ ಬಿಟ್ಟೋಗೋದಕ್ಕೆ ಅನುಮಾನ ಮಾಡ್ದಿ ಹೌದು ನಿನ್ನ ಬಲ್ಗೈಯ ಮುಟ್ಟಿ ಬಾಸೆ ಕೊಟ್ಟು ನನ್ನ ನೀನು ಕಳುಗೆಂಡೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಗಮರು ಕೋರಣ್ಯಕ್ಕೆ ದಯ ಮಾಡವ್ರೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಆಡ್ತಾ ಇದೆಯಲ್ಲ ಯಜಮಾನ ನಿನ್ನ ಬಲಗೈ ಮುಟ್ಟಿ ಬಾಸೆ ಕೊಡಂತ ತಪ್ಪು ನೆಪ್ಪು ಏನೋ ಮಾಡಿದ್ದೀನಿ ಯಜಮಾನ ಅಂತ ತಪ್ಪು ನೆಪ್ಪು ಮಾಡಿರೋದೇ ಆದ ಪಕ್ಷದಲ್ಲಿ ನೀನು ಕಂಡಿರೋದೇ ಆದ ಪಕ್ಷದಲ್ಲಿ ನಿಮ್ಮ ಕುಲದವ್ರನ್ನೆಲ್ಲ ಕರ್ಸಯ್ಯ ಕಟ್ಟೇನಾದ್ರೂ ಸೇರ್ಸಯ್ಯ ಅಕ್ಕೇನಾದ್ರಿನ ಕರ್ಸಯ್ಯ ಭಾವ ಮೈದುರ್ನ ಕರ್ಸಯ್ಯ ಅತ್ತೆ ಮಾವಿರ ಕರ್ಸಯ್ಯ ಚಾಪೇನಾದ್ರೂ ಹಾಸಯ್ಯ ಕುಲದವ್ರನ್ನೆಲ್ಲ ಸೇರ್ಸಯ್ಯ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಂಗಮರು ಕೋರಣ್ಯಕ್ಕೆ ದಯ ಮಾಡವ್ರೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಎಲ್ಲ ಮಾಡಿದಿ ಸಂಕೀರ್ಣ ಸಂಕೀರ್ಣ ಕಟ್ಟಿರೋ ತರವನ್ನು ತಕ್ಕೊಂಡು ಬಿಟ್ಟು ಬಿಡೋಕೆ ನೀನೇನು ಕುರಿಯ ದನವ ಕೋಳಿಯ ಎಮ್ಮೆಯ ಹಲೋ ಮಂತೆ ನಾನು ಇಳಿದಂತ ಸಮಯದಲ್ಲಿ ಈ ಒಂಟಿ ಕುಪ್ಪಲ ಕಾಡಿನಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಾಗೋದಿಲ್ಲ ಹೌದೌದು ಕೇಳು ಬಡಗಲ ಸೀಮಿಂದ ಕೇಳೆಣ್ಣೆ ಬಡಗರ ಸಟ್ಟಿ ಬರ್ತಾನೆ ಬಳ್ಳೆ ಬಳ್ಳೆ ಅಂತಾನೆ ನೀನು ಅವನ ನೋಡ್ತೀಯೇ ಹಟ್ಟಿಗಾದ್ರೆ ಕರಿತೀಯೇ ಕಾಪೇನಾದ್ರೆ ಆಸ್ತಿಯೇ ಎಡಗೈನಾದ್ರೆ ಕೊಡ್ತೀಯೇ ಚಂದದ ಬಳಿಯ ತೊಡ್ತಾನೆ ಬಲಗೈನಾದ್ರೆ ಕೊಡ್ತೀಯೇ ಚಂದದ ಬಳಿಯ ತೊಡ್ತಾನೆ ದಪ್ಪ ದುಡುವ ನೋಡ್ತಾನೆ ಕೆಂಪು ರಂಪು ನೋಡ್ತಾನೆ ಅಂದ ಚಂದ ನೋಡ್ತಾನೆ ಹಿನ್ನೆಲೆ ಕಣ್ಣು ಮಾಡ್ತಾನೆ ಒಲ್ಮೆ ಮತ್ತು ಕೊಟ್ಟು ನಿನ್ನ ವಾಲಿಸಿಕೊಂಡು ಹೋಯ್ತಾನೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಂಗಮರು ಕೋರಣ್ಯಕ್ಕೆ ದಯ ಮಾಡವ್ರೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಸಿಮಿಂದ ಕೇಳೆಣ್ಣೆ ಒಬ್ಬ ಮುತ್ತಿನ ಸಟ್ಟಿ ಬರ್ತಾನೆ ಮುತ್ತು ಮುತ್ತಂತ ಸಾರ್ತಾನೆ ನೀನು ಅವನ್ನ ನೋಡ್ತೀಯೇ ಅಟ್ಟಿಗಾದ್ರೆ ಕರಿತೀಯೇ ಜಾತೇನಾದ್ರೂ ಆಸ್ತೀಯೇ ಮುತ್ತು ಬೌನ್ಸಿ ಕೇಳ್ತೀಯೇ ಹಿಂಗ ಚಂದ ನೋಡ್ತಾನೆ ದಪ್ಪ ದುಡುವ ನೋಡ್ತಾನೆ ಕೆಂಪು ರಂಪು ನೋಡ್ತಾನೆ ಚಲ್ವ ಬಾವ ನೋಡ್ತಾನೆ ನಿನ್ನೆಲ್ಲ ಕಣ್ಣು ಮಾಡ್ತಾನೆ ಒಲ್ಮೆ ಮತ್ತು ಕೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಂಗಮರು ಗೋರಣ್ಯಕ್ಕೆ ದಯ ಮಾಡೋರೆ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಜನಪದ ಗೀತೆಗಳ ಪ್ರಸಾರ.